ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳುವಿರಿ, ಬೇಸಿಗೆಯಲ್ಲಿ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತು ಪ್ರಾಣಿ ತಜ್ಞರಾದ ಡಾ ಬಿಕೆ ರಮೇಶ್ ಅವರೊಡನೆ ಸಂದರ್ಶನ ಹಾಗೂ ಪೇಟೆ ಧಾರಣೆ. ಮೊದಲಿಗೆ ಕೇಳಿ, ಬೇಸಿಗೆಯಲ್ಲಿ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತು ಪ್ರಾಣಿ ತಜ್ಞರಾದ ಡಾ ಬಿಕೆ ರಮೇಶ್ ಅವರೊಡನೆ ಸಂದರ್ಶನವನ್ನ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಭಾಗ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲಿನಿಂದ ಕೂಡಿರುವಂಥದ್ದು, ಮುಖ್ಯವಾಗಿ ಬೇಸಿಗೆಯಲ್ಲಂತೂ ವಿಪರೀತ ಬಿಸಿಲು ಇರುತ್ತದೆ. ಈ ನಿಟ್ಟಿನಲ್ಲಿ ಪ್ರಾಣಿಗಳಿಗೆ ಸಾಕಷ್ಟು ಬಾಧೆಯನ್ನು ಉಂಟು ಮಾಡುತ್ತದೆ. ಆರೋಗ್ಯದ ದೃಷ್ಟಿಯಾಗಿರಬಹುದು, ಜೊತೆಗೆ ಹಾಲಿನ ಇಳುವರಿಯ ದೃಷ್ಟಿಯಲ್ಲಾಗಿರಬಹುದು, ಹೀಗೆ ಬೇಸಿಗೆಯಲ್ಲಿ ಜಾನುವಾರುಗಳ ಕಾಳಜಿ ಬಹು ಮುಖ್ಯವಾಗಿರುವಂತಹ ಅಂಶ. ಈ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಜಾನುವಾರುಗಳ ಆರೋಗ್ಯ ಕಾಳಜಿ ಈ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹಗರಿ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಬಿಕೆ ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಂದ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೆಯೇ ನಮಸ್ಕಾರ ಸರ್. ನಮಸ್ಕಾರ. ರೈತ ಬಾಂಧವರೇ, ತಮ್ಮೆಲ್ಲರಿಗೂ ಸಹ ನಮಸ್ಕಾರ. ಹೇಳಿ ಸರ್, ಈಗ ಬೇಸಿಗೆಯಲ್ಲಿ ಜಾನುವಾರುಗಳ ಆರೋಗ್ಯ ಕಾಳಜಿ ಮುಖ್ಯದ ಜೊತೆಗೆ ನಮ್ಮ ಆರೋಗ್ಯ ಕಾಳಜಿಯೂ ಕೂಡ ಬಹಳ ಮುಖ್ಯ. ಯಾಕಂತಂದ್ರೆ ಬಿಸಿಲಿನ ಧಗೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂಥದ್ದು. ಪ್ರಾಣಿಗಳು ಯಾವ ರೀತಿಯಾಗಿ ತೊಂದರೆಗೆ ಒಳಪಡ್ತವೆ ಈ ಬೇಸಿಗೆ ಸಮಯದಲ್ಲಿ? ಈಗ ಬೇಸಿಗೆ ಬರ್ಲಿಕ್ಕೆ ಸಾಕಷ್ಟು ಮುಂಚಿತವಾಗೇನೆ ನಾವು ನಮ್ಮ ಏನೆಲ್ಲ ನಮ್ಮನ್ನು ನಾವು ರಕ್ಷಿಸಿಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಮಾಹಿತಿಯನ್ನು ನಾವು ಮಾಧ್ಯಮಗಳ ಮೂಲಕನೂ ನೋಡ್ತೇವೆ. ಜನಗಳು ಸಹ ಅದ್ರ ಬಗ್ಗೆ ಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋದನ್ನ ನಾವು ಗಮನಿಸ್ತೇವೆ. ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗ ಅಂತ ಹೇಳಿದ್ರೆ ಬಿಸಿಲಿಗೆ ಹೆಸರುವಾಸಿಯಾದಂತಹ ಭಾಗ ಅಂತಾನೆ ನೋಡ್ತೀವಿ. ಅದರಲ್ಲೂ ಈ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳೆದ ಕೆಲವು ವರ್ಷಗಳಿಂದ 43-44 ಡಿಗ್ರಿ ಸೆಂಟಿಗ್ರೇಡ್ ಹೊರಗಿನ ತಾಪಮಾನ ಏನಿದೆ ಅದನ್ನ ನಾವು ಸಹಜವಾಗಿ ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಜಾನುವಾರುಗಳನ್ನ ಸಾಕ್ತಕ್ಕಂಥ ಸಂದರ್ಭದಲ್ಲಿ ಅದರ ಜಾನುವಾರುಗಳನ್ನ ಆಶ್ರಯಿಸಿನೇ ಅವರ ಆದಾಯ ಮೂಲವನ್ನಾಗಿ ಮಾಡಿರ್ತಕ್ಕಂತಹ ರೈತರು ಅನೇಕ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಹೈನುಗಾರಿಕೆಗೆ ಬಂದಂಥ ಸಂದರ್ಭದಲ್ಲಿ ಹೈನುಗಾರಿಕೆಗೆ ಬಂದಾಗ ನಾವು ಹೆಚ್ಚು ಹಾಲು ಅನ್ನೋ ದೃಷ್ಟಿಯಿಂದ ನಾವು ನಮ್ಮ ನಾಟಿ ದನಗಳನ್ನು ಅಥವಾ ಜವಾರಿ ದನಗಳನ್ನು ಅಷ್ಟೇ ಸಾಕದಲ್ಲೇ ನಾವು ಮಿಶ್ರತಳಿ ದನಗಳನ್ನು ಸಾಕೋದನ್ನು ಹೆಚ್ ಎಫ್ ಮಿಶ್ರತಳಿ ಇರ್ಬೋದು ಅಥವಾ ಜರ್ಸಿ ಮಿಶ್ರತಳಿ ಇರೋದನ್ನು ಸಾಕೋದನ್ನು ನೋಡ್ತೀವಿ. ಅಂದ್ರೆ ಈಗ ನಾವು ಪ್ರಾಣಿಗಳ ಸಾಕಾಣಿಕೆ ಮುಖ್ಯವಾಗಿ ಹಾಲಿನ ಇಳುವರಿಗೆ ನಾವು ಹೆಚ್ಚಿನ ಗಮನವನ್ನು ಕೊಡ್ತೀವಿ ಕೊಡ್ತಾ ಇದೀವಿ. ಅಂದ್ರೆ ಬೇಸಿಗೆಯಲ್ಲಿ ಸಹ ಆ ಪ್ರಮಾಣ ಕಡಿಮೆ ಆಗಬಾರದು ಅನ್ನೋದು ಯಾವಾಗಲೂ ರೈತನ ನಿರೀಕ್ಷೆ. ಆದ್ರೆ ಬಿಸಿಲು ಹೆಚ್ಚಾಗೋದ್ರಿಂದ ಆಮೇಲೆ ಒಂದ್ ದೇಹದ ಉಷ್ಣತೆ ಅಂತ ಇರುತ್ತೆ ಯಾವಾಗಲೂ ಪ್ರಾಣಿಗಳಲ್ಲಿ. ನಮ್ಮಲ್ಲಿ ಹೇಗೆ ನಾವು 37 ಡಿಗ್ರಿ ಸೆಂಟಿಗ್ರೇಡ್ ನಮ್ಮ ದೇಹದ ಉಷ್ಣತೆ ಅಂತ ಹೇಳ್ತೀವಿ, ಅದು ಎಮ್ಮೆಗಳಲ್ಲೂ ಅಷ್ಟೇ, ಹಸುಗಳಲ್ಲಾದ್ರೆ ಅದು 38 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಯಾವಾಗ ನಮ್ಮ ದೇಹದ ಉಷ್ಣತೆಗಿಂತ ವಾತಾವರಣದ ಉಷ್ಣತೆ ಹೆಚ್ಚಾಗುತ್ತೋ ಆಗ ಪ್ರಾಣಿಗಳು ತೊಂದರೆಯನ್ನ ಅನುಭವಿಸ್ತವೆ. ಹೌದು, ತಮ್ಮ ದೇಹದ ಉಷ್ಣತೆಯನ್ನ ಕಾಪಾಡಿಕೊಳ್ಬೇಕು. ಹೊರಗಿನ ಉಷ್ಣತೆ ಹೆಚ್ಚಿದೆ, ಹಾಗಾದಾಗ ಅವುಗಳು ಆ ಒಂದು ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳೋದಕ್ಕೇನೆ ಎಣಗತಕ್ಕಂತಹ ಸಂದರ್ಭ ಒದಗಿ ಬರುತ್ತೆ. ಹಾಗಾಗಿ ಉತ್ಪಾದನೆ ಮೇವನ್ನು ತಿನ್ನೋದಿಲ್ಲ, ತಮ್ಮಲ್ಲಿ ಇರತಕ್ಕಂತಹ ಶಾಖವನ್ನು ಹೊರಗೆ ಹಾಕಬೇಕು. ಹಾಕಬೇಕಾದ್ರೆ ಅವುಗಳಿಗೆ ಇರತಕ್ಕಂತಹ ಬೆವರು ಗ್ರಂಥಿಗಳ ಸಹಾಯವನ್ನು ಪಡಿಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ಬೇಸಿಗೆಯಲ್ಲಿ ಈ ಒತ್ತಡ ಅವುಗಳ ಮೇಲೆ ಹೆಚ್ಚಾಗುತ್ತೆ. ಹೌದು, ಆಹಾರ ತಿನ್ನೋದು ಸಹ ಕಡಿಮೆ ಆಗುತ್ತೆ, ಮೇವು ತಿನ್ನೋದು ಕಡಿಮೆ ಆಗುತ್ತೆ. ಯಾವಾಗ ಮೇವು ತಿನ್ನುವುದು ಕಡಿಮೆ ಆಗುತ್ತೋ ಸಹಜವಾಗಿ ಹಾಲಿನ ಉತ್ಪಾದನೆಯಲ್ಲಿ ಕುಂಠಿತ ಆಗೋದನ್ನ ನಾವು ನೋಡ್ತೇವೆ. ಒಂದು ಯಾವಾಗಲೂ ಪ್ರಾಣಿಗಳಿಗೂ ಸಹ ಒಂದು ಕಂಫರ್ಟಬಲ್ ಝೋನ್ ಅಂತ ಇರುತ್ತೆ, ಇಷ್ಟು ಒಂದು ಟೆಂಪರೇಚರ್ ಇದ್ರೆ ಅವುಗಳು ಬಹಳ ಸಹಜವಾಗಿ ಇರಬಲ್ವು ಅಂತ ಹೇಳಿ. ಅದು ನಾವು ಈ ಮಿಶ್ರತಳಿ ಹಸುಗಳು ಅಂತ ಏನು ಹೇಳ್ತೀವಿ ರಾಸುಗಳು, ಅದೇ ಜರ್ಸಿ ಎಚ್ ಎಫ್ ಕ್ರಾಸ್ ಬ್ರೆಡ್ಗಳಲ್ಲಿ ಅದು 24-26 ಡಿಗ್ರಿ ಸೆಂಟಿಗ್ರೇಡ್ ಇದ್ರೆ ಅವಳು ಬಹಳ ಆರಾಮಾಗಿರ್ತಾವೆ, ಈ ಆ ವಾತಾವರಣಕ್ಕೆ ಹೊಂದ್ಕೊಂಡ್ಬಿಟ್ಟು ಹೆಚ್ಚು ಉತ್ಪಾದನೆಯನ್ನು ಕೊಡಬಲ್ವು. ಅದೇನೆ ನಮ್ಮ ದೇಶೀಯ ದನಗಳೇನಿದ್ದಾವೆ ಅವುಗಳು 32-33 ಡಿಗ್ರಿ ಸೆಂಟಿಗ್ರೇಡ್ ವರೆಗೂ ಸಹಜವಾಗಿ ಇರ್ತಕ್ಕಂಥದ್ದು. ನೋಡಿ, ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ದನಗಳು ಚಳಿಗಾಲವನ್ನು ಒಂದು ಬಿಟ್ಟು ಬೇರೆ ಎಲ್ಲ ಸಂದರ್ಭದಲ್ಲೂ ಒತ್ತಡದಲ್ಲೇ ಇರುತ್ತೆ. ಹಾಗಾಗಿ ನಾವು ಇಲ್ಲಿ ಅವುಗಳ ನಿಜವಾದಂತಹ ಒಂದು ಕ್ಷಮತೆ ಇರುತ್ತೆ, ಯಾವಾಗಲೂ ಒಂದು ತಳಿಗೆ ಇಷ್ಟು ಹಾಲು ಕೊಡ್ಬೋದು ಅಂತ ಒಂದು ಕ್ಷಮತೆ ಇರುತ್ತೆ. ಸೊ ಆ ಒಂದು ಕ್ಷಮತೆಯನ್ನು ರೈತ ಕಾಣಬೇಕಾದ್ರೆ, ಅವುಗಳಿಗಿರ್ತಕ್ಕಂಥ ಒಂದು ಪೊಟೆನ್ಷಿಯಲನ್ನು ನೋಡಬೇಕಾದ್ರೆ ಅವುಗಳಿಗೆ ಒಂದು ಒಳ್ಳೆಯ ವಾತಾವರಣವನ್ನು ಕಲ್ಪಿಸ್ಕೊಡೋದು ಸಹ ಮುಖ್ಯ ಮುಖ್ಯ. ಹಾಗಾಗಿ ದನಗಳ ಕೊಟ್ಟಿಗೆಯನ್ನು ಕಟ್ಟಬೇಕಾದ್ರೆ ನಾವು ಹೇಳ್ತೀವಿ ಹೇಗೆ ಅಂತ ಹೇಳಿದರೆ, ಕೊಟ್ಟಿಗೆಯನ್ನು ಕಟ್ಟಬೇಕಾದ್ರೆ ಪೂರ್ವಕ್ಕೆ ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿ ಕಟ್ಟಲಿ ಅಂತ. ಹಾಗೆ ಮಾಡಿದಾಗ ಏನಾಗುತ್ತೆ, ಈ ಲಾಂಗ್ ಆಕ್ಸಿಸ್ ಅಂತ ಹೇಳ್ತೀವಲ್ಲ, ಉದ್ದನೆಯ ಭಾಗಗಳು ದಕ್ಷಿಣಕ್ಕೆ ಮತ್ತು ಉತ್ತರಕ್ಕೆ ಬರುತ್ತೆ. ಹೌದು, ಆಗ ನೇರವಾದಂಥ ಸೂರ್ಯನ ಬೆಳಕು ಕೊಟ್ಟಿಗೆಯನ್ನ ಬೀಳಲ್ಲ. ನೀವು ಉತ್ತರಕ್ಕೆ ಉದ್ದನೆ ಭಾಗ ಇದ್ಬಿಟ್ರೆ, ಯಾವುದು ಪೂರ್ವಕ್ಕೆ ಅಥವಾ ಪಶ್ಚಿಮಕ್ಕೆ ಉದ್ದನೆಯ ಭಾಗ ಇದ್ರೆ ಹೆಚ್ಚಿನ ಬಿಸಿಲಿಗೂ ಕೊಟ್ಟಿಗೆಯನ್ನ ಸೂರ್ಯ ಮತ್ತೆ ಮೇಲೆ ಹೋದಂಗೆಲ್ಲ ಬೇಸಿಗೆಯಲ್ಲಿ ಅದು ಹೆಚ್ಚು ತೊಂದರೆಯನ್ನು ಉಂಟುಕೊಡ್ತದೆ. ಹಾಗಾಗಿ ನಾವು ಪೂರ್ವ ಪಶ್ಚಿಮಕ್ಕೆ ಮುಖ ಮಾಡಿ ಕೊಟ್ಟಿಗೆಯನ್ನು ಕಟ್ಟಬೇಕು ಅಂತ ಹೇಳ್ತೀವಿ. ಇದನ್ನೇ ನಾವು ವಾಸ್ತು ಅಂತಾನು ನಾವೇನು ಮಾಡ್ತೀವಿ, ಪೂರ್ವಕ್ಕೆ ಮುಖ ಮನೆ ಇರಲಿ ಅನ್ನೋದು ದೃಷ್ಟಿಯಿಂದ ವಾಡಿಕೆ. ಗಾಳಿ ಹೆಚ್ಚು ನಮ್ಮ ಮನೆಗೆ ಬರಲ್ಲ, ನೇರವಾದಂತಹ ಗಾಳಿ, ನೇರವಾದಂತಹ ಬಿಸಿಲು, ನೇರವಾಗಿ ಮಳೆ ಮನೆಯನ್ನ ಬರಬಾರದು ಅನ್ನೋ ದೃಷ್ಟಿಯಿಂದನೆ ಪೂರ್ವಕ್ಕೆ ಮುಖ ಮಾಡಿ ಕಟ್ಟಿದ್ರೆ ಉದ್ದನೆಯ ಭಾಗ ಉತ್ತರ ದಕ್ಷಿಣ ಭಾಗಿದ್ದಾಗ ನಮಗೆ ಒಂದು ಒಳ್ಳೆ ವಾತಾವರಣವನ್ನ ಕೊಟ್ಟಿಗೆ ಒಳಗೆ ಕಲ್ಪಿಸ್ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಸಹ. ಇದನ್ನ ರೈತರು ಗಮನಿಸಬೇಕು. ಹೌದು, ಸೊ ಹೆಚ್ಚು ಬಿಸಿಲು ಮನೆಗೆ ಬರದ ಹಾಗೆ ನೋಡ್ಕೊಳ್ಬೇಕು. ಹಾಗೇನೆ ಕೊಟ್ಟಿಗೆ ಸುತ್ತಮುತ್ತ ಯಾವಾಗ್ಲೂ ಮರಗಳ ಗಿಡಗಳನ್ನು ಬೆಳೆಸ್ಕೊಳ್ಳೋದ್ರ ಕಡೆ ನಾವು ಗಮನ ಕೊಡಬೇಕು. ನಾವು ಈಗ್ಲೂ ಸಹಜವಾಗಿ ನಮ್ಮ ಭಾಗದಲ್ಲಿ ನೋಡಿದ್ರೆ ಮಧ್ಯಾಹ್ನದ ಹೊತ್ತಿನಲ್ಲಿ ಈ ದನಗಳೆಲ್ಲ ದೊಡ್ಡ ದೊಡ್ಡ ಮರಗಳ ಕೆಳಗೆ ನಾವು ನೋಡ್ತೀವಿ, ಗಾಳಿ ಆಡ್ಲಿ ಅನ್ನೋ ದೃಷ್ಟಿಯಿಂದ, ತಂಪಿರ್ಲಿ ಅನ್ನೋ ದೃಷ್ಟಿಯಿಂದ. ಅಥವಾ ನಾವು ಒಂದು ಕುರಿ ಹಿಂಡನ್ನು ನೋಡಿದ್ರು ಮಧ್ಯಾಹ್ನದ ಹೊತ್ತು ಒಂದು ಮರದ ಕೆಳಗೆ ಅವುಗಳನ್ನ ಹಾಕ್ಬಿಟ್ಟು ರೈತ ಅಲ್ಲಿ ಅವನು ವಿಶ್ರಾಂತಿ ಪಡೆಯೋದನ್ನ ನೋಡ್ತೀವಿ. ಈ ಭಾಗದಲ್ಲಿ ಅದು ಬಹಳ ಸಹಜವಾದಂತ ಪ್ರಕ್ರಿಯೆ. ಆದ್ರೆ ನಾವು ಹಾಲಿಗೆ ಅಂತ ದನಗಳನ್ನು ಸಾಕಿದಾಗ, ಮಿಶ್ರತಳಿ ಹಸುಗಳನ್ನು ಸಾಕಿದಾಗ ಇನ್ನಷ್ಟು ವ್ಯವಸ್ಥೆಗಳನ್ನ ನಾವು ಮಾಡ್ಕೋಬೇಕಾಗ್ತದೆ, ಆ ತಂಪನ್ನ ಕಾಪಾಡ್ಕೋಬೇಕು. ಹಾಗಾಗಿ ಬಹಳ ವ್ಯವಸ್ಥಿತವಾಗಿ ಹೈನುಗಾರಿಕೆ ಮಾಡ್ತಕ್ಕಂಥವ್ರು ಬೇಸಿಗೆಯಲ್ಲಿ ಬಹಳ ಮುಖ್ಯವಾಗಿ ಸ್ಪ್ರಿಂಕ್ಲರ್ ಗಳನ್ನ ಹಾಕ್ತಾರೆ, ನೀರನ್ನ ಚುಮುಕಿಸ್ತಾರೆ ಗಂಟೆಗೆ ಒಂದು 3-4 ಬಾರಿ ಪ್ರತಿ ಸರಿ ಹಾಕಿದಾಗ್ಲೂ ಒಂದು 5 ನಿಮಿಷ ನೀರನ್ನು ಸಿಂಪಿಸೋದು, ಜೊತೆಯಲ್ಲಿ ಫ್ಯಾನ್ಗಳನ್ನು ಹಾಕಬೇಕು. ಆ ನೀರನ್ನು ಮೈ ಮೇಲೆ ಬಿದ್ದಂಥ ನೀರು ಆ ಗಾಳಿಯ ಮೂಲಕ ಹಾವೇ ಆಗಿ ಮೈ ತಣ್ಣಗಾಗ್ತಕ್ಕಂಥದ್ದನ್ನು ನಾವು ನೋಡಬೇಕು. ಈ ವಾತಾವರಣದಲ್ಲಿ ಆ ಉಷ್ಣತೆಯನ್ನು ನಾವು ಆ ತಂಪು ವಾತಾವರಣವನ್ನು ಕೊಟ್ಟಿಗೆಯಲ್ಲಿ ಕಲ್ಪಿಸಿದ್ರೆ ಬೇಸಿಗೆಯಲ್ಲೂ ಸಹ ಅವುಗಳ ಇಳುವರಿಯಲ್ಲಿ ವ್ಯತ್ಯಾಸ ಆಗದಾಗೆ ನಾವು ಗಮನ ಕೊಡಬಹುದು ಅನ್ನೋದು ಒಂದು. ಅಂದರೆ ಭಾಳ ಮುಖ್ಯವಾಗಿ ಕೊಟ್ಟಿಗೆ ಮತ್ತು ಅದರ ಸುತ್ತಮುತ್ತಲಿನ ವಾತಾವರಣ, ಅಲ್ಲಿರ್ತಕ್ಕಂಥ ತಂಪು ಬೇಸಿಗೆಯಲ್ಲಿ ನಮಗೆ ಹೆಚ್ಚು ಹಿತವಾಗಿರಬೇಕು, ಅದು ಸಹಾಯ ಮಾಡುತ್ತೆ. ಆ ಒಂದು ಕ್ರಮಗಳನ್ನು ಕೈಗೊಳ್ಳೋದ್ರ ಕಡೆ ರೈತರು ಗಮನಿಸಬೇಕು. ಈಗ ಮುಖ್ಯವಾಗಿ ಬೇಸಿಗೆಯಲ್ಲಿ ಅತಿ ಬಿಸಿಲಿನಿಂದ ಪ್ರಾಣಿಗಳ ಒಂದು ತೂಕ ಏನಾದರೂ ಕಡಿಮೆ ಆಗ್ತದೆ ಹೇಗೆ? ಸಹಜ ಇದೆ. ಹೇಗೆ ಅಂತ ಹೇಳಿದ್ರೆ, ಬೇಸಿಗೆ ಯಾವಾಗ ನೀವು ಈ ಒಳ್ಳೆ ವಾತಾವರಣವನ್ನು ಹಿತವಾದ ವಾತಾವರಣ ಅಂತ ನೀವು ಹೇಳಿದ್ರಿ, ಅದನ್ನು ಕಲ್ಪಿಸದೇ ಇದ್ದಾಗ ಮನುಷ್ಯನಿಗೆ ಆಗಲಿ ಹಿತವಾದವಂಥ ವಾತಾವರಣ, ಒಂದು ಕಂಫರ್ಟ್ನೆಸ್ ಇಲ್ಲ ಅಂತ ಹೇಳಿದ್ರೆ ಅವನು ಆಹಾರ ತಿನ್ನುವ ಪ್ರಮಾಣ ಸಹ ಕಡಿಮೆ ಆಗ್ತದೆ. ಆಹಾರ ತಿನ್ನೋ ಪ್ರಮಾಣ ಕಡಿಮೆ ಆಗುತ್ತೆ. ನೀವು ಕೇಳಿದ್ರಲ್ಲಿ ಎರಡು ಬಗೆಯ ಉತ್ತರಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಹೇಗೆ ಅಂತ ಹೇಳಿದ್ರೆ, ಒಂದು ವಾತಾವರಣದ ಹಿತವಾಗಿಲ್ಲದೆ ಇರೋದ್ರಿಂದ ತಿನ್ನೋದು ಕಮ್ಮಿ. ಹೌದು, ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ದನಗಳಲ್ಲಿ ಬೇಸಿಗೆಯಲ್ಲಿ ನೀರಿಲ್ಲದೆ ಇರೋದ್ರಿಂದ ಮೇವೇ ಇಲ್ಲ, ಹಸಿರು ಮೇವಿನ ಕೊರತೆ ಆಗ್ತದೆ. ಹಾಗೂ ಅದರಿಂದ ನೀವು ನೋಡಿ, ಬೇಸಿಗೆಯಲ್ಲಿ ಆಕ್ಚುಲಿ ಉತ್ತಮವಾದಂಥ ಮೇವು ಬೇಕಿರುವ ಸಂದರ್ಭ ಅದು. ಆದರೆ ನಮಗೆ ಅಲ್ಲಿ ಉತ್ತಮವಾದಂಥ ಮೇವಿಲ್ಲ, ಬರೀ ಒಣ ಹುಲ್ಲು, ಕೃಷಿಯಿಂದ ಉಳಿದಂತಹ ಏನು ಹುಲ್ಲು, ಜೋಳದ್ದಾದ್ರೆ ಸಪ್ಪೆ, ಈ ಭಾಗದಲ್ಲಂತೂ ಭತ್ತದ ಹುಲ್ಲು, ಇದೇ ಸಹಜವಾಗಿ ಸಿಗೋದು. ಅವುಗಳಲ್ಲಿ ಪೋಷಕಾಂಶಗಳ ಅತಿಯಾದಂತಹ ಕೊರತೆ. ನಾವು ಬರೀ ಒಣ ಹುಲ್ಲನ್ನೇ ಕೊಟ್ಟು ಸಾಕ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಿದ್ದಾಗ ಯಾವುದೇ ಪೋಷಕಾಂಶಗಳು ಸಿಗೋದೇ ಇರೋದ್ರಿಂದ ತೂಕದಲ್ಲಿ ಕಡಿಮೆ ಆಗೋದು ಸಹಜವಾಗಿ ಆಗುವಂಥದ್ದು. ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಅವುಗಳ ರೋಗ ನಿರೋಧಕ ಶಕ್ತಿ ಸಹ ಕಡಿಮೆ ಆಗೋದನ್ನು ನಾವು ಗಮನಿಸ್ತೇವೆ. ಈಗ ಹಾಗಾಗೇನೆ ನಾವು ಕೆಲವು ಕಾಯಿಲೆಗಳನ್ನ ಈ ದನಗಳಲ್ಲಿ ಅಥವಾ ಕುರಿ ಮೇಕೆಗಳಲ್ಲಿ, ಈ ಬೇಸಿಗೆ ಮುಗಿದ ತಕ್ಷಣ ಮಳೆಗಾಲ ಶುರು ಆಗುತ್ತಲ್ಲ, ಆ ಮಳೆಗಾಲದಿಂದಲೇ ಕೆಲವು ಕಾಯಿಲೆಗಳನ್ನು ನಾವು ನೋಡ್ತೀವಿ. ಉದಾಹರಣೆಗೆ ದನಗಳಲ್ಲಾದ್ರೆ ಈ ಗಂಟ್ಲು ಬೇನೆ, ಚಪ್ಪೆ ರೋಗ ಅಂತ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥ ರೋಗ. ನೋಡಿ, ಅದು ಹೇಗೆ ಅಂತ ಹೇಳಿದ್ರೆ, ಬೇಸಿಗೆ ಹೋಯ್ತು, ಮಳೆಗಾಲ ಶುರುವಾಯ್ತು, ಮಳೆಗಾಲ ಶುರುವಾದ ತಕ್ಷಣ ವಾತಾವರಣದಲ್ಲಿ ಬದಲಾವಣೆ ಆಗ್ತದೆ, ಮಳೆನೂ ಇದೆ, ಜೊತೆಯಲ್ಲಿ ಪಕ್ಕದಲ್ಲಿ ಆರ್ದ್ರತೆ ತೇವಾಂಶ ಇದೆ. ಆ ತೇವಾಂಶ ಮತ್ತೊಂದು ರೀತಿಯ ಒತ್ತಡವನ್ನು ಉಂಟು ಮಾಡುತ್ತೆ. ಅದನ್ನ ದೇಹ ಅದಕ್ಕೆ ಹೊಂದ್ಕೊಳ್ಬೇಕು ಅಂದ್ರೆ ಬೇಸಿಗೆಯಲ್ಲಿ ಅವುಗಳನ್ನ ನಿರ್ವಹಣೆ ನಮಗೆ ಬಹಳ ಮುಖ್ಯ. ಬೇಸಿಗೆಯಲ್ಲಿ ಅವ್ನಿಗೆ ಒಳ್ಳೆ ಆಹಾರ ಕೊಟ್ಟು, ಒಳ್ಳೆ ಹಸಿರು ಮೇವನ್ನು ಕೊಟ್ಟು ನಾವೇನಾದರೂ ಸಾಕಿದ್ರೆ, ಮಳೆಗಾಲದಲ್ಲಿ ಈ ಬರ್ತಕ್ಕಂತಹ ಗಂಟ್ಲು ಬೇನೆ ಚಪ್ಪೆ ರೋಗವನ್ನು ನಿರೋಧಿಸಕ್ಕಂಥ ಶಕ್ತಿ ಸಹಜವಾಗಿ ದನಗಳಲ್ಲಿರುತ್ತೆ. ನಾವು ಯಾವಾಗ ಬೇಸಿಗೆಯಲ್ಲಿ ಅವುಗಳಿಗೆ ಸರಿಯಾಗಿ ನೋಡ್ಕೊಳ್ಳಲ್ವೋ, ಒಳ್ಳೆ ಮೇವನ್ನು ಕೊಡಲ್ವೋ, ಅದು ತೂಕ ಇಳಿದ್ರ ಜೊತೆಯಲ್ಲಿ ಅವುಗಳ ರೋಗ ನಿರೋಧಕ ಶಕ್ತಿಯ ಜೊತೆಯಲ್ಲೂ ನಾವು ಕಾಂಪ್ರಮೈಸ್ ಮಾಡ್ಕೋತಾ ಇರ್ತೀವಿ, ಕಡಿಮೆ ಆಗುತ್ತೆ, ಕುಂಠಿತಗೊಳ್ಳುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಅವು ಸುಲಭವಾಗಿ ರೋಗಗಳಿಗೆ ತುತ್ತಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆ ದೃಷ್ಟಿಯಿಂದನೂ ಬೇಸಿಗೆಯಲ್ಲಿ ಅದನ್ನು ಹೇಳ್ತಾನೆ. ಬೇಸಿಗೆಯಲ್ಲಿ ಆಗಿದ್ರೆ ಅವುಗಳಿಗೆ ಒಳ್ಳೆ ಆಹಾರ ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಈಗಾಗಲೇ ಬೇಸಿಗೆಗೆ ಮುಂದಡಿ ಇಡ್ತಿದ್ವಿ, ಆ ತಯಾರಿ ಈಗ ಇಂದಿನ ಆಗ್ಬೇಕಿತ್ತು. ಎಲ್ಲೆಲ್ಲಿ ಮೇವಿನ ಲಭ್ಯತೆ ಇರುತ್ತೋ, ಹೆಚ್ಚು ಮೇವಿರುತ್ತೋ, ಅಂತ ಮೇವನ್ನ ನಾವು ರಸಮೇವಾಗಿ ಪರಿವರ್ತನೆ ಮಾಡಿ ಇಟ್ಕೊಂಡಿದ್ರೆ ಬೇಸಿಗೆಯಲ್ಲಿ ಅದನ್ನ ಬಳಸಲಿಕ್ಕೆ ಅನುಕೂಲ ಆಗುತ್ತೆ. ಒಂದು, ಇನ್ನು ರಸಮೇವಿಲ್ಲ, ನಾನು ಮಾಡ್ಕೊಂಡಿಲ್ಲ, ಹಾಗಿದ್ರೆ ಈಗ ಏನ್ ಮಾಡ್ಬೇಕು, ಹಾಗಾದ್ರೆ ನಾನು ಮುಂದಿನ ವರ್ಷವರೆಗೆ ಕಾಯ್ಬೇಕು, ಹಾಗೇನಿಲ್ಲ. ಅನೇಕ ಮರ ಆಧಾರಿತ ಮೇವುಗಳು ನಮ್ಮ ಸುತ್ತಮುತ್ತನೇ ಇರ್ತವೆ, ಅವುಗಳು ಯಾವಾಗಲೂ ಹಸರಾಗೇ ಇರ್ತವೆ. ಅದು ಬಹಳ ನಮಗೆ ಅನುಕೂಲ ರೈತರಿಗೆ. ಯಾವಾಗಲೂ ರೈತರಿಗೆ ಈ ಬಗ್ಗೆ ಹೆಚ್ಚು ಅವೇರ್ನೆಸ್ ಇರಲ್ಲ. ಮರ ಆಧಾರಿತ ಮೇವು, ಉದಾಹರಣೆಗೆ ನುಗ್ಗೆ, ನುಗ್ಗೆಯನ್ನು ಮೇವಾಗಿ ಬಳಸ್ಬೋದು. ಚೊಗಚೆ ಅಥವಾ ಅಗಸೆ ಅಂತ ಹೇಳ್ತೀವಿ ನಾವು, ಸಸ್ಬೇನಿಯ ಅತ್ಯುತ್ತಮವಾದಂಥ ಮೇವು. ನಾವು ಸಾಮಾನ್ಯವಾಗಿ ಮರ ಆಧಾರಿತ ಮೇವುಗಳನ್ನು ಕೊಡಿ ಅಂದಾಗ ಕೆಲವು ಅದರಗಳಲ್ಲಿ ಆ್ಯಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂತ ಇರ್ತವೆ, ಅಂದರೆ ಜೀರ್ಣಕ್ಕೆ ಆಗದೇ ಇರತಕ್ಕಂಥ ಅಂಶಗಳು ಅಥವಾ ಇನ್ನೇನೋ ಸಣ್ಣ ತೊಂದರೆಯನ್ನು ಕೊಡ್ತಕ್ಕಂಥ ಅಂಶಗಳು. ಹಾಗಾಗಿ ಇಷ್ಟು ಪ್ರಮಾಣದಲ್ಲಿ ಮಾತ್ರ ಈ ಕೆಲವು ಮೇವನ್ನು, ಈ ಸೊಪ್ಪನ್ನು, ಮರಗಳ ತೊಪ್ಪಲನ್ನು ಕೊಡಬೇಕು ಅಂತ ಹೇಳ್ತೀವಿ ನಾವು. ಆದರೆ ಈ ಚೊಗಚೆ ಇದೆಯಲ್ಲ ಸಸ್ಬೇನಿಯ, ಅದರಲ್ಲಿ ಆ ಥರದ್ದು ಯಾವುದೇ ಆ್ಯಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಇಲ್ಲ, ಯಥೇಚ್ಛವಾಗಿ ಕೊಡಬಹುದು. ಜೊತೆಯಲ್ಲಿ ಅದೊಂದು ಪ್ರೋಟೀನ್ ಸೋರ್ಸ್, ಲೆಗ್ಯೂಮ್ ಅದು, ಹಾಗಾಗಿ ಹೆಚ್ಚು ಪ್ರಮಾಣದ ಸಸಾರಜನಕವನ್ನು ನಾವು ಪೂರೈಸೋದು. ಆಮೇಲೆ ಬೇಸಿಗೆಯಲ್ಲಿ ಪ್ರಾಣಿಗಳಿಗೆ ಸಸಾರಜನಕದ ಕೊರತೆ ಹೆಚ್ಚು. ನಾವು ಬರೀ ಎನರ್ಜಿ ಪಾರ್ಟ್ ಅನ್ನು ಮಾತ್ರ ನೋಡ್ತೀವಿ, ಆದರೆ ಸಸಾರಜನಕದ ಮೂಲನೇ ನಾವು ಏನು ಕೊಡಲ್ಲ. ಯಾವುದೇ ಹಸಿರನ್ನು ಕೊಡದೇ ಇದ್ದಾಗ, ಬೇಳೆಕಾಳು ಆ ಥರದ್ದು ಯಾವುದೇ ಹಿಂಡಿಯನ್ನು ಕೊಡದೇ ಇದ್ದಾಗ ಅವುಗಳ ಕೊರತೆಯಾಗಿ ಉತ್ಪಾದನಕತೆ ತುಂಬನೇ ಇಳಿದೋಗ್ಬಿಡುತ್ತೆ. ಹಾಗಾಗಿ ಈ ಹಸಿರು ಮರಗಳು ಯಾವುದೇ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಮರಗಳು, ಆ ಥರದ್ದೇನಾದರೂ ಮೇವಿಗೆ ಬಳಸಲಿಕ್ಕೆ ಸಾಧ್ಯತೆ ಇದೆಯಾ ಅಂಥದ್ದುಗಳನ್ನು ರೈತರು ಮೊದಲೇ ನೋಡಿಟ್ಕೊಂಡು ಅಂಥವುಗಳನ್ನು ನಿಯಮ ಒಂದು ಸಣ್ಣ ರೀತಿಯಲ್ಲಿ ದಿನ ಇಲ್ಲದೆ ಇದ್ರೂ ವಾರದಲ್ಲಿ 2-3 ಸಾರಿ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರೂ ಸಹ ಈ ಇಳುವರಿಯಲ್ಲಿ ಆಗ್ತಕ್ಕಂತ ಕುಂಠಿತವನ್ನ ತಡೆಗಟ್ಟಲಿಕ್ಕೆ ಸಾಧ್ಯತೆ. ಜೊತೆಗೆ ಈಗ ಆರೋಗ್ಯದ ಮೇಲೆ ಪರಿಣಾಮವನ್ನು ಕೂಡ ಇದು ಬೇಸಿಗೆ ಮಾಡ್ತದೆ. ಉತ್ಪಾದನೆಯಲ್ಲಿ ಹೇಗೆ ಇದು ಕಡಿಮೆ ಆಗ್ತದೆ ಹಾಲಿನ ಇಳುವರಿಯಲ್ಲಿ? ಇಳುವರಿ ಏನಾದ್ರೂ ಈಗ ನಾವು ಡಿಸ್ಕಸ್ ಮಾಡಿದ ಹಾಗೆ ಯಾವಾಗ ಮೇವು ತಿನ್ನೋದು ಕಡಿಮೆ ಆಗುತ್ತೋ ಸಹಜವಾಗಿ ಹಾಲು ಉತ್ಪಾದನೆ ಕಮ್ಮಿ ಆಗುತ್ತೆ ಒಂದು. ಎರಡನೇದು ನೀರಿನ ಬೇಡಿಕೆ ಬೇಸಿಗೆಯಲ್ಲಿ ಜಾಸ್ತಿ ಇರ್ತದೆ. ನಾವು ಹೇಗೆ ಮನುಷ್ಯರು ಕುಡಿತೀವೋ ನಾವು ಸಹ ಹೌದು, ಬೇಸಿಗೆ ಬಂದ ತಕ್ಷಣ ಹುಡುಕಾಡಿ ನಾವು ಯಾವ್ದು ಕೂಲ್ ಡ್ರಿಂಕ್ಸ್ ಅನ್ನೋ ಅದು ಇದು ಕುಡಿತಾ ಇರ್ತೇವೆ. ಪ್ರಾಣಿಗಳಿಗೆ ಅವಕಾಶ ಇಲ್ಲ. ಹಾಗಿದ್ದಾಗ ರೈತನೇ ಅದನ್ನು ಗಮನಿಸಬೇಕು. ದೇಹದ ಉಷ್ಣತೆ ಜಾಸ್ತಿ ಆದಾಗ ದೇಹವನ್ನು ತಂಪಾಗಿಡ್ಲಿಕ್ಕೆ ಬಯಸುತ್ತೆ ಪ್ರಾಣಿ. ಹಾಗಾಗಿ ಸ್ವಚ್ಛವಾದಂತಹ ಶುದ್ಧವಾದಂತಹ ನೀರು ಯಾವಾಗಲೂ ಲಭ್ಯತೆ ಇರೋ ರೀತಿಯಲ್ಲಿ ರೈತ ನೋಡ್ಕೊಳ್ಬೇಕು. ಅಂದ್ರೆ ರೈತ ಈಗ ನೋಡಿ ಬೇರೆ ಸಂದರ್ಭದಲ್ಲಿ ಕೆಲವು ಕಡೆ ನಾವು ನೋಡ್ತೀವಿ ರೈತ ಯಾವುದೋ ಒಂದೋ ಎರಡು ಸರಿನೋ ಮೂರು ಸರಿನೋ ಅವನೇ ಬೇಕಂದಾಗ ಇಂಥ ಸಮಯದಲ್ಲಿ ನೀರು ಕೊಡಿಸುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾನೆ. ಆದ್ರೆ ಬೇಸಿಗೆಯಲ್ಲಿ ದನಗಳಿಗೆ ಯಾವಾಗ ಬೇಕಾದ್ರೂ ನೀರನ್ನು ಕುಡಿಯುವಂತಹ ಒಂದು ಸೌಲಭ್ಯವನ್ನ ಕಲ್ಪಿಸಬೇಕು. ಅವಾಗವಾಗ ಒಂದು ಮೈ ಮೇಲೆ ನೀರನ್ನು ಹಾಕುವಂತದ್ದು ನಾನು ಈ ಸ್ಪ್ರಿಂಕ್ಲರ್ಸ್ ಫಾಗರ್ಸ್ ಬಗ್ಗೆ ಹೇಳಿದೆ ನಾನು. ನೀರನ್ನ ಆ ತರ ವ್ಯವಸ್ಥಿತವಾಗಿ ಮಾಡ್ಕೊಳ್ಳಿಲ್ಲ ನೀರನ್ನ ಅವಾಗವಾಗ ಚಿಮುಕಿಸ್ತಕ್ಕಂತ ವ್ಯವಸ್ಥೆಗಳನ್ನು ಸಹ ಮಾಡಬೇಕು ದೇಹದ ಉಷ್ಣತೆ ಕಮ್ಮಿ ಮಾಡ್ಲಿಕ್ಕೆ. ಮತ್ತೆ ಕುಡಿಯುವ ನೀರು ಶುದ್ಧವಾಗಿರ್ಬೇಕು ಒಂದು, ಮತ್ತೆ ತಣ್ಣಗಾಗಿದ್ರೆ ಬಹಳ ಒಳ್ಳೇದು. ಒಳ್ಳೇದು, ನಾವು ಹೇಗೆ ತಣ್ಣನೆ ನೀರಿನ ನಿರೀಕ್ಷೆ ಮಾಡ್ತೀವೋ ಅದೇ ರೀತಿ ಹಾಲಿಂತಕ್ಕಂಥ ದನಗಳಿಗಿರಲಿ, ನಾವು ಬರೀ ಹಾಲಿಂತ ದನಗಳನ್ನೇ ನೋಡಬೇಕಾಗಿಲ್ಲ, ಎತ್ತುಗಳು ಅವುಗಳಿಗೂ ಸಹ ಶುದ್ಧವಾದಂತಹ ತಣ್ಣನೆಯ ನೀರು ಕೊಡೋದು. ಹಾಗಾಗಿ ನಾವು ಐಸ್ ಕ್ಯೂಬ್ಸ್ಗಳನ್ನ ಬರ್ಫದ ಕ್ಯೂಬ್ಗಳನ್ನ ನೀರಿನಲ್ಲಿ ಹಾಕಿಟ್ರೆ ನೀರು ತಣ್ಣಗಿರುತ್ತೆ. ಅಥವಾ ತಂಪಿರ್ತಕ್ಕಂಥ ಜಾಗ, ಮರಗಳಿರ್ತಕ್ಕಂಥ ಜಾಗದಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಿದ್ರೂ ಸಹ ಅಲ್ಲಿಯ ನೀರು ಗಾಳಿ ಅದರ ಮೇಲೆ ಹಾದೋಗೋದ್ರಿಂದನೂ ತಣ್ಣಗಿರೋದನ್ನ ನಾವು ನೋಡ್ತೇವೆ. ಸೊ ತಣ್ಣನೆಯ ನೀರನ್ನ ಕಲ್ಪಿಸೋದ್ರ ಕಡೆ ಎಚ್ಚರ ವಹಿಸ್ಬೇಕು. ಇನ್ನೊಂದು ಬಹಳ ಮುಖ್ಯವಾಗಿ ಪ್ರತಿ ಲೀಟ್ರ್ ಹಾಲು ಕೊಡ್ತಕ್ಕಂತಹ ಹಸು ಏನಿದೆ ಅದು ಸುಮಾರು 4-5 ಲೀಟ್ರು ನೀರನ್ನು ಹೆಚ್ಚು ಕುಡಿಯುತ್ತೆ. ಹೌದು, ಇದು ಬಹಳ ಮುಖ್ಯವಾಗಿ ರೈತರು ಯಾವಾಗಲೂ ಹಾಲು ಕಮ್ಮಿ ಆದ ತಕ್ಷಣ ನಾನು ಮೇವೆಲ್ಲ ಏನು ಕಮ್ಮಿ ಮಾಡಿದ್ದೀನಿ, ಯಾಕೆ ಅದು ಹಾಲು ಕಮ್ಮಿ ಆಗಿದೆ ಅನ್ನೋದ್ರ ಮಾತ್ರ ಹೇಳ್ತಿದ್ದಾರೆ. ನೀರನ್ನು ಕೊಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಹರಿಸಲ್ಲ. ಸೊ ನೀರು ಸಹ ಹಾಲಿನ ಉತ್ಪಾದನೆಗೆ ಬಹಳ ಮುಖ್ಯ ಅನ್ನೋದನ್ನ ರೈತ ಗಮನದಲ್ಲಿಡಬೇಕು. ಹಾಗಾಗಿ ಬೇಸಿಗೆಯಲ್ಲಿ ನೀರಿನ ಬೇಡಿಕೆ ಹೆಚ್ಚಿರುತ್ತೆ. ಸೊ ಆ ಬೇಡಿಕೆಯನ್ನು ಪೂರೈಸೋದ್ರ ಕಡೆ ರೈತ ಬಹಳ ಮುಖ್ಯವಾಗಿ ಗಮನವನ್ನು ಹರಿಸ್ಬೇಕು. ಹಾಗಾಗಿನೇ ನಾನು ಹೇಳೋದು ನೀರು ಯಾವಾಗಲೂ ದನಗಳಿಗೆ ಬೇಕಾ ಪ್ರತಿ ಸರಿ ಬೇಕಾದಾಗ ಅದು ಸುಲಭವಾಗಿ ಸಿರುವಂತಹ ಒಂದು ವ್ಯವಸ್ಥೆಯನ್ನು ಕೊಟ್ಟಿಗೆಯಲ್ಲೇ ಮಾಡಿಕೊಂಡಿದ್ರೆ ಅದು ಹೆಚ್ಚು ಅನುಕೂಲ ಬೇಸಿಗೆಯಲ್ಲಿ ಅಂತ ನಾವು ಹೇಳ್ಬೋದು. ಜೊತೆಗೆ ಈಗ ಬೇಸಿಗೆಯಲ್ಲಿ ಈ ಸಂತಾನೋತ್ಪತ್ತಿ ಅಥವಾ ಗರ್ಭಧಾರಣೆ ಸಮಸ್ಯೆಗಳೇನಾದ್ರು ಕಾಣಬಹುದಾ? ಇದು ಬಹಳ ಮುಖ್ಯ. ನಮ್ಮ ಹೈನುಗಾರಿಕೆಯಲ್ಲಿ ನಾವು ಹೇಳ್ತೀವಿ ವರ್ಷಕ್ಕೊಂದು ಕರು ಅನ್ನೋದು ಒಂದು ಕಾನ್ಸೆಪ್ಟ್. ಹೌದು, ಬೇಕು. ಹೈನುಗಾರಿಕೆ ಅದು ಒಳ್ಳೆ ರೀತಿಯಲ್ಲಿ ಅಂದ್ರೆ ಲಾಭದಾಯಕವಾಗಿ ನಡೀತಾ ಇದೆ ಅಂದ್ರೆ ಪ್ರತಿ ವರ್ಷ ಒಂದೊಂದು ಕರುವನ್ನ ಹಸುವಿನಿಂದನೋ ಎಮ್ಮೆಯಿಂದನೋ ಪಡಿತಾ ಇದ್ರೆ ಹೈನುಗಾರನಿಗೆ ಹೆಚ್ಚು ಲಾಭ ಅಂತ ಹೇಳಿ ಇನ್ನೊಂದು ಮಾತನ್ನು ನಾವು ಹೇಳ್ತೀವಿ. ಹೈನುಗಾರಿಕೆಯನ್ನು ಮಾಡ್ತಾ ಇರಬೇಕಾದ್ರೆ ಇಲ್ಲ ಇರ್ತಕ್ಕಂಥ ಮನೇಲಿ ಇರ್ತಕ್ಕಂಥ ಹಸು ಹಾಲಿಂಟಾ ಇರಬೇಕು, ಇಲ್ಲ ಗರ್ಭ ಧರಿಸಿರ್ಬೇಕು. ಹೌದು, ಹಾಲನ್ನು ಹೆಣ್ತಾ ಇಲ್ಲ ಗರ್ಭನೂ ಧರಿಸ್ತಾ ಇಲ್ಲ ಅಂದ್ರೆ ಹೈನುಗಾರಿಕೆ ಎಲ್ಲೋ ದಾರಿ ತಪ್ಪತಾ ಇದೆ, ರೈತನಿಗೆ ನಷ್ಟ ಆಗೋ ಸಾಧ್ಯತೆಗಳಿದೆ ಅನ್ನೋದನ್ನ ನಾವು ಗಮನಿಸೋ ದೃಷ್ಟಿಯಲ್ಲಿ ಸಂತಾನೋತ್ಪತ್ತಿ ನಮಗೆ ಬಹಳ ಮುಖ್ಯವಾದಂತಹ ವಿಷಯ. ಹೌದು, ಮನುಷ್ಯರಲ್ಲಿ ಅದರ ವಿರುದ್ಧ ನಾವು ಕಡಿಮೆ ಮಕ್ಕಳು ಒಂದೇ ಮಗು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಪ್ರಾಣಿಗಳಲ್ಲಿ ಹೆಚ್ಚು ಮಗು ಹಾಕದ ಹಾಗೆ ಕರುಗಳನ್ನು ಪಡೆದ ಹಾಗೆ ಹೆಚ್ಚು ಲಾಭ ಅನ್ನೋ ದೃಷ್ಟಿಯಲ್ಲಿ ಸಂತಾನೋತ್ಪತ್ತಿ ನೋಡಿ, ಬೇಸಿಗೆಯಲ್ಲಿ ಆಹಾರ ಕಡಿಮೆ ಆದ ತಕ್ಷಣ ಸಂತಾನೋತ್ಪತ್ತಿಗೂ ಮತ್ತು ಪೋಷಕಾಂಶಗಳಿಗೂ ಬಹಳ ನೇರವಾದಂತ ಸಂಬಂಧ ಇದೆ. ಹಾಗಾಗಿ ಪೋಷಕಾಂಶಗಳ ಕೊರತೆ ಆದ್ರೆ ಸಂತಾನೋತ್ಪತ್ತಿಯ ಒಂದು ಕ್ರಿಯೆ ಸಹ ಕುಂಠಿತಗೊಂಡ ಹಾಗೆ. ಸೊ ನಾವು ಯಾವಾಗ ಬರೀ ಒಣಹುಲ್ಲನ್ನೇ ಕೊಡ್ತೀವಿ, ಯಾವುದೇ ವಿಶೇಷವಾದ ಮೇವನ್ನು ಕೊಡೋದಿಲ್ಲ, ಅಥವಾ ಬೇಸಿಗೆಯಲ್ಲಿ ಅವು ತಿಂತಕ್ಕಂಥ ಪ್ರಮಾಣ ಸಹ ಕಡಿಮೆ ಆಗುತ್ತೆ, ಸಂತಾನೋತ್ಪತ್ತಿಯ ಕ್ಷಮತೆ ಸಹ ಕ್ಷೀಣಿಸ್ಬಿಡುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಎಮ್ಮೆಗಳಲ್ಲಿ, ಎಮ್ಮೆಗಳ ಚರ್ಮ ಕಪ್ಪು ಒಂದು, ಎರಡನೇದು ಎಮ್ಮೆಗಳಲ್ಲಿ ಇರ್ತಕ್ಕಂತಹ ಬೆವರಿನ ಗ್ರಂಥಿಗಳ ಸಂಖ್ಯೆನೂ ಕಮ್ಮಿ ದನಗಳಿಗೆ ಹೋಲಿಸ್ಕೊಂಡ್ರೆ. ಬರೀ ಅವುಗಳಲ್ಲಿ ಇರ್ತಕ್ಕಂಥ 16% ಮಾತ್ರ ಬೆವರಿನ ಗ್ರಂಥಿಗಳು ಎಮ್ಮೆಗಳಲ್ಲಿರುತ್ತೆ. ಅಂದರೆ ಬೆವರನ್ನು ಸುಲಭವಾಗಿ ಬೇಸಿಗೆಯಲ್ಲಿ ಬೆವರಿನ ಮೂಲಕ ಶಾಖವನ್ನು ಹೊರಗಾಕಕ್ಕಾಗಲ್ಲ ಅವಕ್ಕೆ, ಹಾಗಾಗಿ ತೇಗ್ತವೆ, ಹೆಚ್ಚು ಸಂದರ್ಭದಲ್ಲಿ ತೇಗ್ತವೆ, ಉಸಿರಾಟ ಹೆಚ್ಚಾಗುತ್ತೆ, ಮೇವು ತಿನ್ನೋದು ಕಡಿಮೆ ಆಗುತ್ತೆ. ಈ ಬೆವರ ಗ್ರಂಥಿಗಳು ಕಡಿಮೆ ಇರೋದ್ರಿಂದ, ಅವುಗಳ ಬಣ್ಣ ಕಪ್ಪಿರೋದ್ರಿಂದ, ಹೆಚ್ಚು ಶಾಖವನ್ನು ನಿರ್ವಹಿಸ್ತಕ್ಕಂಥ ಒತ್ತಡ ಅವುಗಳ ಮೇಲೋದ್ರಿಂದ ದೇಹದಲ್ಲಿ ಅನೇಕ ಹಾರ್ಮೋನ್ಗಳ ಸ್ರವಿಕೆಯಲ್ಲೂ ಸಹ ವ್ಯತ್ಯಾಸಗಳಾಗ್ತವೆ. ಹಾಗಾಗಿ ಅವುಗಳಲ್ಲಿ ನಾವು ಎಮ್ಮೆಗಳಲ್ಲಿ ನಾವು ಮೂಕ ಬೆದೆ ಅಂತ ನೋಡ್ತೀವಿ. ಹೌದು, ಅಂದರೆ ಬೆದೆಯ ಲಕ್ಷಣಗಳನ್ನೇ ತೋರಿಸಲ್ಲ ಅವು. ಬೇಸಿಗೆ ಬೆದೆಗೆ ಬಂದಿರುತ್ತೆ, ಆದರೆ ರೈತನಿಗೆ ಗುರುತಿಸ್ಲಿಕ್ಕೆ ಆಗಲ್ಲ ಇದು ಬೆದೆಯಲ್ಲಿ ಇದೆ ಅಂತ ಹೇಳಿ. ಹಾಗಿದ್ದಾಗ ಏನಾಗುತ್ತೆ, ಬೆದೆಯನ್ನು ನಾವು ಗುರುಸದೇ ಇದ್ದಾಗ ಅವುಗಳನ್ನು ಬ್ರೀಡಿಂಗ್ ಮಾಡೋದು ಪೋಸ್ಟ್ಪೋನ್ ಆಗ್ತಾ ಬರುತ್ತೆ. ಹೌದು, ಸಮಯ ವ್ಯರ್ಥ ಆಗ್ತದೆ, ಮುಂದೋಗುತ್ತೆ, ನೀವು ಹಾಲು ಪಡೆಯ ಅವಧಿ ಮುಂದೋಗುತ್ತೆ. ಹಾಗಾಗಿ ಸಂತಾನೋತ್ಪತ್ತಿಯ ಒಂದು ಕ್ಷಮತೆ ಸಹ ದನಗಳಲ್ಲಿ ಅಥವಾ ಎಮ್ಮೆಗಳಲ್ಲಿ ಕುಂಠಿತ ಆಗೋದನ್ನ ಬೇಸಿಗೆಯಲ್ಲಿ ನಾವು ಕಾಣ್ತೀವಿ. ಅದನ್ನೆಲ್ಲ ಕಡಿಮೆ ಮಾಡಬೇಕಾದ್ರೆ ಮತ್ತೆ ಈ ನಿರ್ವಹಣಾ ಕ್ರಮಗಳು, ಆಹಾರ ತಂಪಾಗಿಡೋದು, ಒಳ್ಳೆ ಶುದ್ಧವಾದಂತ ನೀರುಗಳು, ಪೋಷಕಾಂಶಯುಕ್ತ ಆಹಾರಗಳನ್ನು ಕೊಡೋದು ಇನ್ನೊಂದು ಬಹಳ ಮುಖ್ಯವಾಗಿ ಬೇಸಿಗೆಯಲ್ಲಿ ಹೆಚ್ಚು ಬಿಸಿಲಿರೋದ್ರಿಂದ. ಈಗ ಉದಾಹರಣೆ, ನಾನು ಪೋಷಕಾಂಶಯುಕ್ತ ಆಹಾರವನ್ನು ಕೊಡ್ತೀನಿ, ನಾನು ಹಿಂಡಿ ಮಿಶ್ರಣ ಕೊಡ್ತೀನಿ, ಅಂದರೆ ನನಗೇನು ಕೊರತೆ ಇಲ್ಲ, ನಾನು ಅವುಗಳಿಗೆ ಕೊಡ್ತೀನಿ ಅಂತ ಹೇಳಿದ್ರೆ ಬಿಸಿಲಿರುವ ಸಂದರ್ಭದಲ್ಲಿ ಕೊಡಬಾರ್ದು. ಯಾವಾಗಲೂ ತಂಪಿರುವ ಸಂದರ್ಭದಲ್ಲಿ, ಬೆಳಗ್ಗೆ ಏನೋ ಅಥವಾ ಸಂಜೆ ಏನೋ, ಈ ಹೆಚ್ಚು ಪೋಷಕಾಂಶಗಳಿರ್ತಕ್ಕಂತಹ ಹಿಂಡಿ ಮಿಶ್ರಣವನ್ನು ತಂಪಿರುವ ಸಂದರ್ಭದಲ್ಲಿ ಕೊಡಬೇಕು. ನೀವು ಬೇಸಿಗೆ ಮಧ್ಯಾಹ್ನದಲ್ಲಿ ಕೊಟ್ಬಿಟ್ರೆ ಒಳಗೆ ಹಾಕ್ತಕ್ಕಂಥ ಜೀರ್ಣಕ್ರಿಯೆಯಿಂದ ಮತ್ತಷ್ಟು ಶಾಖ ಹೆಚ್ಚಾಗ್ಬಿಟ್ಟು ಅದು ಇನ್ನಷ್ಟು ತೊಂದರೆ ಕೊಡುವ ಸಾಧ್ಯತೆ ಇರುತ್ತೆ. ಸಮಯನೂ ಕೂಡ ಬಹಳ ಮುಖ್ಯ, ಸಮಯ ಕೂಡ ಅವಳಿಗೆ ಕೊಡ್ತಕ್ಕಂಥ ಕಾನ್ಸಂಟ್ರೇಟ್ಸನ್ನು ಅಂದರೆ ಹಿಂಡಿ ಮಿಶ್ರಣವನ್ನು ನಾವು ತಂಪೊತ್ತಿನಲ್ಲಿ ಕೊಡಬೇಕು ಒಂದು. ಆಮೇಲೆ ಮೇಲಿಕ್ಕೆ ನೀವು ಹೊರಗೆ ಬಿಡ್ತೀರಾ ಅಂದರೂ ಮಧ್ಯಾಹ್ನದ ಹೊತ್ತು ಬಿಡಬಾರ್ದು, ಬೆಳಗ್ಗೆ 9:30 ಒಳಗೆ ಮೇಯ್ದು ಹೊರಗೆ ಬರಬೇಕು, ಅಥವಾ 4:45 ನಂತರ ಹೋಗಿ 5:30-6 ಮೇಯ್ದು ಹೊರಗೆ ಬರೋ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ಆಮೇಲೆ ಎಮ್ಮೆಗಳನ್ನು ನಾವು ಯಾವಾಗಲೂ ರಿವರ್ ಬಫ್ಲೋಸ್ ಅಂತಾನೆ ಹೇಳ್ತೀವಿ, ನೀರಿನಲ್ಲಿ ಇಷ್ಟಪಡ್ತಕ್ಕಂಥದ್ದು ಪ್ರಾಣಿ ಅದು, ನಿಮ್ಗೆ ಗೊತ್ತಿದೆ. ಎಮ್ಮೆಗಳು ಯಾವಾಗಲೂ ನೀರಲ್ಲಿ ಇರಕ್ಕೆ ಇದ್ರೆ ಅವಳು ಜೀವನನೇ ಪರಮ ಸುಖ ಅನ್ನೋ ರೀತಿಯಲ್ಲಿ ಇರ್ತಾವೆ. ಹಾಗಾಗಿ ಎಮ್ಮೆಗಳಿಗೆ ಅದರಲ್ಲೂ ಬೇಸಿಗೆಯಲ್ಲಿ ನಾವು ಎಮ್ಮೆಗಳು ಈಜಾಡ್ಲಿಕ್ಕೆ ಅಂತಾನೆ ಒಂದು ಕೆರೆಯ ಒಂದು ಸಣ್ಣ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ, ವ್ಯಾಲೋಯಿಂಗ್ ಟ್ಯಾಂಕ್ಸ್ ಅಂತೀವಿ ನಾವು, ಈಜಾಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಈ ಮೂಕ ಬೆದೆಯ ಸಮಸ್ಯೆಗಳು ಅಥವಾ ಈ ಶಾಖ ಹೆಚ್ಚಾಗಿ ಉತ್ಪಾದನೆ ಕಡಿಮೆ ಆಗ್ತಕ್ಕಂಥದನ್ನೆಲ್ಲ ನಾವು ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ವ್ಯಾಲೋಯಿಂಗ್ ಟ್ಯಾಂಕ್ಸ್ ಅಥವಾ ಈಜಾಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದು ಸಹ, ಅಥವಾ ಎಲ್ಲಾದರೂ ಕೆನಾಲ್ಗಳಿದೆ ಹತ್ರದಲ್ಲಿ ಈಜಾಡಬಹುದು ಎಮ್ಮೆಗಳು, ನೀವು ತಗೊಂಡೋಗಿ ಅದನ್ನು ಮಾಡಿದ್ರೂ ಸಹ ಉತ್ಪಾದನೆ ಕುಂಠಿತ ಆಗದ ರೀತಿಯಲ್ಲಿ ನೋಡಬಹುದು. ಹಾಗೆ ಸಂತಾನೋತ್ಪತ್ತಿಯ ಕ್ಷಮತೆ ಸಹ ಹಾಗೆ ಉಳಿಲಿ, ಹಾಗೆ ಸಹಜವಾಗಿರೋ ರೀತಿಯಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ. ಈಗ ನಾವು ನೋಡಿದ ಹಾಗೆ ಈಗ ಬೇಸಿಗೆಯಲ್ಲಿ ನಾವು ಸ್ವಲ್ಪ ದೇಹ ಬಡಕಲು ಅಥವಾ ಒಂದು ಕಳೆಗುಂದಿದ ಒಂದು ದೇಹವನ್ನು ನೋಡ್ತೀವಿ, ಅದೇ ರೀತಿಯಾಗಿ ನಾವು ಈಗ ಒಂದು ಸೀಸನ್ ಅಲ್ಲಿ ಅಥವಾ ಹಂಗಾಮಿನಲ್ಲಿ ಮುಂಗಾರು ಹಂಗಾಮ ಆಗಿರ್ಬೋದು ಒಂದು, ಅದು ಹೇಗೆ ಇದು ಆರೋಗ್ಯದ ಮೇಲೆ ಹೆಂಗ್ ಪರಿಣಾಮ ಬೀರ್ತದೆ ಅಂತ ಹೇಳ್ತೀವಿ. ನಾನು ಹೀಗೆ ಹೇಳಿದಾಗ ಬೇಸಿಗೆಯಲ್ಲಿ ಸಹ ಮುಖ್ಯವಾಗಿ ಅವುಗಳು ವೀಕ್ ಇರೋ ರೀತಿಯಲ್ಲಿ ಬಡಕಲಾಗಿರೋದು ಅಂತೀವಿ ನಾವು, ಬಡಕಲದನ್ನು ಈ ಮೂಳೆಗಳೆಲ್ಲ ಕಾಣ್ತಾ ಇರುತ್ತೆ. ಅದಕ್ಕೆ ಮುಖ್ಯವಾದಂತ ಕಾರಣ ಆಹಾರದಲ್ಲಿ ಯಾವುದೇ ಎನರ್ಜಿ ಶಕ್ತಿದಾಯಕ ಅಂಶಗಳು ಇಲ್ಲದೆ ಇರೋದು. ಹಾಗಾಗಿ ಶಕ್ತಿ ಇರತಕ್ಕಂಥ ಕಾರ್ಬೋಹೈಡ್ರೇಟ್ಗಳು ಇರತಕ್ಕಂಥ ಅಂದ್ರೆ ಈ ಸಮತೋಲನ ಆಹಾರ ಹೆಚ್ಚು, ಅದರ ಜೊತೆಲಿ ಪ್ರೋಟೀನ್, ಈ ಸಮತೋಲನ ಆಹಾರವನ್ನು ಕೊಡೋದ್ರ ಕಡೆ ಸಹ ನಾವು ಗಮನ ಕೊಡಬೇಕು. ಹಾಗೆ ಕೊಟ್ರೆ ನಾವು ಬೇಸಿಗೆಯಲ್ಲೂ ಸಹ ಆರೋಗ್ಯ ರಕ್ಷಣೆಯನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ನಾವ್ ಏನ್ ಮಾಡ್ತೀವಿ, ಬೇಸಿಗೆ ಬಂದ ತಕ್ಷಣ ಒಂದು ಮೇವಿಲ್ಲ, ಇನ್ನೊಂದು ಅವುಗಳಿಗೆ ಸಮತೋಲನ ಆಹಾರವನ್ನು ಕೊಡ್ತಾ ಇಲ್ಲ, ಉತ್ಪಾದನೆ ಕಮ್ಮಿ ಆದ ತಕ್ಷಣ ಇದು ಉತ್ಪಾದನೆ ಕಮ್ಮಿ ಆಗಿದೆಯಲ್ಲ, ಇನ್ನೇನಕ್ಕೆ ಇದಕ್ಕೆ ಒಳ್ಳೆ ಆಹಾರವನ್ನು ಕೊಡಬೇಕು ಅಂತ ಏನಾದರೂ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಆಗಿನ ಸಂದರ್ಭದಲ್ಲಿ ಬಡಕಾಗೋದ್ರಿಂದ ಮುಂದೆ ಮಳೆಗಾಲದಲ್ಲಿ ಮತ್ತೆ ಅವು ರಿಕವರಿ ಆಗೋದಿಲ್ಲ, ರೋಗಗಳಿಗೆ ತುತ್ತಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ಮತ್ತೆ ಮುಂದೆ ಉತ್ಪಾದನೆಯನ್ನು ನೀವು ನಿರೀಕ್ಷೆ ಮಾಡೋದು ಕಷ್ಟ ಆಗುತ್ತೆ, ಉತ್ಪಾದನೆ ಮಟ್ಟ ಇಳಿದೋಗ್ಬಿಡುತ್ತೆ. ಹಾಗಾಗಿ ಬೇಸಿಗೆಯಲ್ಲಿ ಆಹಾರ ಬಹಳ ಮುಖ್ಯ. ಆಹಾರದ ಕೊರತೆ ನಮಗೆ ಮೇವಲ್ಲೇ ಕಾಣಿಸ್ಕೊಳ್ಳೋದ್ರಿಂದ ಅದನ್ನು ಪೂರೈಸೋದು ಹೇಗೆ, ಈ ಸಮತೋಲನ ಆಹಾರದ ಮೂಲಕ ಅದನ್ನು ಹಿಂಡಿ ಮಿಶ್ರಣದ ಮೂಲಕ ಹೇಗೆ ಪೂರೈಸಬಹುದು ಅನ್ನೋದ್ರ ಕಡೆ ಗಮನ ಹರಿಸೋದು ಬಹಳ ಮುಖ್ಯ. ಹೌದು ಡಾಕ್ಟರ್, ಈಗ ಬಹಳಷ್ಟು ಮುಖ್ಯ, ಯಾಕಂತಂದ್ರೆ ಪ್ರಾಣಿ ಸಂಪತ್ತು ನಾವು ಅದನ್ನ ಆರೈಕೆ ಮಾಡೋದು ಅಥವಾ ಅದನ್ನ ನಾವು ಸಾಕಾಣಿಕೆ ಮಾಡೋದು ಲಾಭದ ದೃಷ್ಟಿಯಿಂದ. ಈ ನಿಟ್ಟಿನಲ್ಲಿ ಈ ಬೇಸಿಗೆಯಲ್ಲಿ ರೈತ ಅಂತವ್ರು ಏನು ಚಟುವಟಿಕೆಗಳನ್ನು ಮಾಡಿಕೊಂಡು ಈ ಪ್ರಾಣಿಗಳ ಮುಖ್ಯವಾಗಿ ಸಾಕು ಪ್ರಾಣಿಗಳ ಆರೋಗ್ಯ ಕಾಳಜಿಯನ್ನು ಮಾಡಬಹುದು? ನಾನು ಈಗಾಗಲೇ ಇದ್ರವರೆಗೂ ಡಿಸ್ಕಸ್ ಮಾಡಿದ ಹಾಗೆ ಫಸ್ಟ್ ಬಹಳ ಮುಖ್ಯವಾಗಿ ನಾವು ಹೇಗೆ ಬೇಸಿಗೆ ಹೊರಗೆ ಹೊರಡ ತಕ್ಷಣ ನಮ್ಮ ವಸ್ತ್ರಗಳ ಬಗ್ಗೆ ಕಾಳಜಿ ವಹಿಸ್ತೀವಿ, ಬಿಳಿ ವಸ್ತ್ರಗಳನ್ನು ಹಾಕೋತೀವಿ, ಒಂದು ಛತ್ರಿಯನ್ನು ಇಟ್ಕೋತೀವಿ ಅಥವಾ ಕ್ಯಾಪನ್ನು ಹಾಕೋತೀವೋ, ಹಾಗೆ ಅವುಗಳಿರ್ತಕ್ಕಂಥ ವಾತಾವರಣದಲ್ಲೂ ಅವುಗಳು ನೇರವಾದಂಥ ಬಿಸಿಲಿಗೆ ತಮ್ಮಂತ ಒಡ್ಕೊಳ್ಳದ ರೀತಿಯಲ್ಲಿ ಅವುಗಳನ್ನು ಪ್ರೊಟೆಕ್ಟ್ ಮಾಡಬೇಕು. ಕೊಟ್ಟಿಗೆಯಲ್ಲೇ ಇದ್ದರೆ ಕೊಟ್ಟಿಗೆಯಲ್ಲಿ ನೀರನ್ನು ಅವುಗಳ ಮೈ ಮೇಲೆ ಚಿಮುಕಿಸ್ತಕ್ಕಂಥ ವ್ಯವಸ್ಥೆ, ಫ್ಯಾನ್ಗಳನ್ನು ಹಾಕುವಂಥ ವ್ಯವಸ್ಥೆ, ಅಥವಾ ಅವುಗಳನ್ನ ಹೊರಗೆ ಕಟ್ತೀರಾ ಅಂದರೆ ಮರದ ನೆರಳಿನಲ್ಲಿ ಕಟ್ಟುವಂಥ, ಸುಲಭವಾಗಿ ಗಾಳಿ ಆಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಕಟ್ತಕ್ಕಂಥ ವ್ಯವಸ್ಥೆ, ಇದೊಂದೇ ಅವುಗಳನ್ನು ಆರಾಮದಾಯಕವಾಗಿಡ್ಬಾರ್ದು. ಒಂದು ಎರಡನೇದು ಬಹಳ ಮುಖ್ಯವಾಗಿ ಆಹಾರ, ಬೇಸಿಗೆಯ ಸಂದರ್ಭದಲ್ಲೂ ಹಸಿರುವನ್ನು ಕೊಡಲಿಕ್ಕೆ ಏನಾದರೂ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದಾದರೆ ಭಾಳ ಒಳ್ಳೆಯದು. ಅದನ್ನು ರಸಮೇವಿನ ರೂಪದಲ್ಲಿ, ಹೆಚ್ಚು ಮೇವಿದ್ದಾಗ ರಸಮೇವು ಮಾಡಿ ಕೊಡೋದು ಒಂದು, ಅಥವಾ ನಾವು ಆ ಸಂದರ್ಭಕ್ಕೇ ಯಾವುದಾದ್ರೂ ಮರ ಆಧಾರಿತ ಮೇವುಗಳನ್ನು ಕೊಡೋದು ಎರಡನೇದು, ಅಥವಾ ಬರೀ ಒಣಹುಲ್ಲಿದೆ ಒಣಹುಲ್ಲನ್ನೇ ಪೌಷ್ಟೀಕರಣಗೊಳಿಸಿಕೊಡೋದು. ಒಣಹುಲ್ಲನ್ನು ಪೌಷ್ಟೀಕರಣ ಭಾಳ ಸರಳ ಅನೇಕ ವೇಳೆ, ಕೆಲವು ಸರಿ ಒಣಹುಲ್ಲನ್ನು ನಾವು ನೀರಲ್ಲಿ ನೆನೆ ಹಾಕಿ ಒಂದು 6-7 ತಾಸು ನೀರನ್ನೆಲ್ಲ ಬಸ್ತು ಕೊಟ್ರೆ ಮೆದು ಆಗಿರುತ್ತೆ, ತಿನ್ಲಿಕ್ಕೆ ಸುಲಭ ಅವುಗಳು. ಹಾಗೆ ಜೊತೆಯಲ್ಲಿ ಒಣವಲ್ಲಲ್ಲಿ ಇರ್ತಕ್ಕಂತ ಅನೇಕ ಜೀರ್ಣ ಆಗದೆ ಅಂತ ಅಂಶಗಳು ನೀರಿನಲ್ಲಿ ಕರಗಿ ಹೊರಗೆ ಹೋಗ್ಬಿಡ್ತವೆ. ಈ ಸಣ್ಣ ಅಳವಡಿಕೆಗಳನ್ನು ಸಹ ಆಹಾರದ ರೀತಿಯಲ್ಲಿ ಮಾಡ್ಕೊಳ್ಬಹುದು. ಇನ್ನು ಎಮ್ಮೆಗಳಿಗೆ ಸಂದರ್ಭಕ್ಕೆ ಬಂದಾಗ ಅವುಗಳಿಗೆ ಈಜಾಡ್ಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯತೆ ಆದ್ರೆ ಅವುಗಳ ಉತ್ಪಾದನೆ ಮಟ್ಟವನ್ನು ಸಹ ಕಾಪಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಇನ್ನು ಬೇಸಿಗೆಯಲ್ಲಿ ನಾವು ಯಾವಾಗಲೂ ಗಮನಿಸಬೇಕಾದ್ದು ಮಳೆಗಾಲ ಬರುತ್ತೆ, ಆ ಟೈಮಲ್ಲಿ ಬರ್ತಕ್ಕಂಥ ಕಾಯಿಲೆಗಳಿದೆ, ಆ ಕಾಯಿಲೆಗಳಿಗೆ ಈಗಲೇ ರಕ್ಷಣೆ ಮಾಡ್ಕೊಳ್ಬೇಕಾ? ಹಾಗಿದ್ದಾಗ ಬೇಸಿಗೆ ಮುಗಿತಾ ಬಂದಂಥ ಅವಧಿಗೆ, ಅಂದರೆ ಜೂನಲ್ಲಿ ಮಳೆ ಶುರುವಾಗುತ್ತೆ ಅಂದ್ಕೊಂಡ್ರೆ ನಾವು ಒಂದು ತಿಂಗಳ ಮುಂಚಿತವಾಗಿಯೇ ಈ ಗಂಟಲು ಬೇನೆ ಚಪ್ಪೆ ರೋಗದ ವಿರುದ್ಧ ಪಶುಪಾಲನಾ ಇಲಾಖೆಯಿಂದ ಉಚಿತವಾಗಿ ಲಸಿಕೆಗಳನ್ನು, ಆ ಲಸಿಕೆಗಳನ್ನು ಹಾಕಿಸ್ಕೊಳ್ಬೇಕು. ಆ ಲಸಿಕೆಗಳ ಹಾಕಿಸ್ಕೊಂಡು ಅವುಗಳಲ್ಲಿ ಒಳ್ಳೆ ರೋಗ ನಿರೋಧಕ ಶಕ್ತಿ ಬೆಳವಣಿಗೆ ಆಗ್ಬೇಕಂದ್ರೆ ಮತ್ತೆ ಅವುಗಳ ಆಹಾರ ಕ್ರಮ ಚೆನ್ನಾಗಿರ್ಬೇಕು. ಇಲ್ಲಾಂದ್ರೆ ನೀವು ಆಹಾರ ಸರಿ ಕೊಡ್ತಾ ಇಲ್ಲ, ಅವರ ಪೋಷಣೆ ಮಾಡ್ತಾ ಇಲ್ಲ, ಲಸಿಕೆಗಳನ್ನು ಹಾಕ್ತಿದ್ದೀರಾ, ಲಸಿಕೆಗಳಿಂದ ಆ ರೋಗ ನಿರೋಧಕ ಶಕ್ತಿ ಹೆಚ್ಚು ಬೆಳವಣಿಗೆ ಆಗಲ್ಲ, ಉತ್ಪಾದನೆಗೊಳ್ಳಲ್ಲ ಅನ್ನೋದನ್ನು ಸಹ ಗಮನಿಸ್ಬೇಕು. ಹಾಗಾಗಿ ಆಹಾರ ತುಂಬಾ ತುಂಬಾ ತುಂಬಾ ಮುಖ್ಯ. ಅದರಲ್ಲಿ ಶಕ್ತಿದಾಯಕ ಅಂಶಗಳು ಇರಬೇಕು, ಪ್ರೋಟೀನ್ ಅಂಶನೂ ಇರಬೇಕು. ಆಮೇಲೆ ಮಳೆಗಾಲಕ್ಕೆ ನೆಕ್ಸ್ಟ್ ಹೋದಾಗ ಮಳೆ ಬೀಳುತ್ತೆ, ಒಳ್ಳೆ ಹಸಿರು ಬೆಳೆಯುತ್ತೆ, ದನಗಳಿಗೆ ಇಷ್ಟು ದಿನ ಏನೂ ತಿಂದಿರಲ್ಲ, ತಕ್ಷಣಕ್ಕೂ ಮೇವುಗಳನ್ನು ತಿಂತೆ, ಆ ಸಂದರ್ಭದಲ್ಲಿ ಜಂತಿನ ಬಾಧೆ ಆಗ್ತಕ್ಕಂಥದ್ದು ಸಹಜ. ಹಾಗಾಗಿ ಬೇಸಿಗೆಯಲ್ಲಿ ಮಳೆಗಾಲಕ್ಕೆ ಮುಂಚಿತವಾಗೇನೆ ದನಗಳೆಲ್ಲವುಗಳಿಗೂ ಒಂದ್ಸರಿ ಜಂತುನಾಶಕ ಔಷಧಿಗಳನ್ನು ವೈದ್ಯರ ಸಲಹೆ ಮೇಲೆ ಹಾಕಿಸ್ಬೇಕು. ಅನೇಕ ವೇಳೆ ಹಾಕ್ತಾರೆ, ಆದರೆ ಸರಿಯಾದಂತಹ ಪ್ರಮಾಣದಲ್ಲಿ ಹಾಕಿರಲ್ಲ. ಹಾಗಾಗಿ ವೈದ್ಯರ ಸಲಹೆ ಮೇಲೆ ಸರಿಯಾದ ಪ್ರಮಾಣದ ಜಂತುನಾಶಕ ಔಷಧಿಗಳನ್ನು ಸಹ ಹಾಕೊಳ್ಳೋದು ಸಹ ಬಹಳ ಮುಖ್ಯ. ಜೊತೆಗೆ ಈಗ ಕೊಟ್ಟಿಗೆಯಲ್ಲಿ ಅವಾಗವಾಗ ನಮ್ಮ ತೆಂಗಿನ ಗರಿಗಳನ್ನಾಗಿರ್ಬೋದು, ಆ ಒಂದು ಚೀಲದ ಹೊದಿಕೆಯನ್ನಾಗಿರ್ಬೋದು, ಈ ತರ ಏನಾದರೂ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡ್ಕೊಳ್ಳೋದು ಒಳ್ಳೆ ಇದು. ಯಾಕೆಂದ್ರೆ ನಾವು ಹೇಳ್ತಾ ಹೋದಾಗ ಯಾವಾಗಲೂ ಫಾಗರ್ಸ್ ಇದ್ರ ಬಗ್ಗೆನೇ ಮಾತಾಡ್ಬಿಡ್ತೀವಿ. ಹೌದು, ಆದ್ರೆ ಸಹಜವಾಗಿ ರೈತರು ಈ ಅವ್ರ ಗಾಳಿ ಕಿಟಕಿಗಳು ಬಹಳ ಮುಖ್ಯವಾಗಿ ಕಿಟಕಿಗಳು. ಕಿಟಕಿಗಳು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಂತೂ ನಾವೆಲ್ಲ ಸಹಜವಾಗಿ ಏನ್ ಹೇಳ್ತೀವಿ, ಸಾಮಾನ್ಯವಾಗಿ ಒಂದು ಕೊಟ್ಟಿಗೆ ಅಂದ್ರೆ 3 ಅಡಿ ಎತ್ತರದ ಒಂದು ಗೋಡೆ, ಆಮೇಲೆ ಒಂದು 5 ಅಡಿ ಎತ್ತರ ಕಿಟಕಿ ಇರಬೇಕು ಅಂತ ಹೇಳ್ತೀವಿ. ನಮ್ಮ ಬಳ್ಳಾರಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಯಚೂರು ಇಲ್ಲೆಲ್ಲ ಅಷ್ಟೊಂದು ಎತ್ತರದ ಗೋಡೆ ಬೇಕಿಲ್ಲ, ಒಂದೂವರೆ ಅಡಿ 2 ಅಡಿ ಎತ್ತರ ಗೋಡೆ ಕಟ್ಟಿ 7-8 ಅಡಿ ಎತ್ತರದ ಕಿಟಕಿಗಳನ್ನೇ ಸಂಪೂರ್ಣವಾಗಿ ಮಾಡಿಟ್ರೆ ಬಹಳ ಒಳ್ಳೇದು. ಇಲ್ಲಿ ಬೇಸಿಗೆ ಕಾಲನೇ ಮೇಜರ್ ನಮ್ಗೆ, ಗಾಳಿ ಬೆಳಕು ಯಥೇಚ್ಛವಾಗಿರುತ್ತೆ, ಗಾಳಿ ಸುಲಭವಾಗಿ ಆಡುತ್ತೆ ಅನ್ನೋ ದೃಷ್ಟಿಯಲ್ಲಿ. ಮತ್ತೆ ಆ ತರದ ದೊಡ್ಡ ದೊಡ್ಡ ಕಿಟಕಿಗಳಿದ್ದಾಗ ಆ ಕಿಟಕಿಗಳಿಗೆ ನೀವು ಗೋಣಿ ಚೀಲವನ್ನು ನೆನೆಸಿ ಹಾಕೋದ್ರಿಂದನೂ ಗಾಳಿ ಒಳಗೆ ಬಂದಾಗ ಒಂದು ತಣ್ಣನೆ ಗಾಳಿಯನ್ನು ಹೊರಗೆ ಬರಲಿಕ್ಕೆ ಒಳಗೆ ತರಲಿಕ್ಕೆ ಅಂದ್ರೆ ಇರುವ ಸಂಪನ್ಮೂಲಗಳ ಲಭ್ಯತೆ ಕಡಿಮೆ ಖರ್ಚಿನ ವಿಧಾನ. ಆಮೇಲೆ ನೀವು ಹೇಳಿದಾಗೆ ಈಗ ನಾವು ಚಾವಣಿಗೆ ಏನು ಹಾಕೋತೀವಿ ಅಂತ, ಚಾವಣಿಗಳ ಮೇಲೇನು ಸಹ ನಾವು ಈ ತೆಂಗಿನ ಗರಿಗಳನ್ನ ಹಾಕಿ ಅದ್ರ ಮೇಲೆ ನೀರನ್ನ ಚಿಮುಕಿಸ್ತಾ ಇದ್ರು ಸಹ ನಾವು ವಾತಾವರಣವನ್ನ ಸಿಮೆಂಟ್ ಶೀಟ್ ಇದೆ ಅಂತ ಹೇಳಿದ್ರೆ ಈಗೆಲ್ಲ ವೈಟ್ ಪೇಂಟ್ ಅನ್ನ ಮಾಡ್ಕೊಳ್ಳೋದು, ಸೊ ಅದು ಹೆಚ್ಚು ಶಾಖವನ್ನ ಒಳಗ್ ಬರ್ಲಿಕ್ಕೆ ಬಿಡೋದಿಲ್ಲ, ಬಿಳಿ ಸುಣ್ಣವನ್ನ ನೋಡಿದ್ರೆ ಸಾಕು. ಸೊ ಅದನ್ನು ಮಾಡ್ಕೊಳ್ಳೋದ್ರಿಂದನೂ ವಾತಾವರಣವನ್ನ ಕಡಿಮೆ ಮಾಡಲಿಕ್ಕೆ. ಸೊ ನಾವು ಲೋಕಲಿ ಏನಿದೆ ಅವುಗಳಿಂದನೂ ಸಹ ಸಾಕಷ್ಟು ಇದು ಮಾಡ, ಕೊಟ್ಟಿಗೆನೇ ಇಲ್ಲದಂತಹ ಸಂದರ್ಭಗಳಲ್ಲೂ ಇರುತ್ತೆ ನಮ್ಗೆ ಅನೇಕ ವೇಳೆ. ಆ ತರದಾಗ ಒಳ್ಳೆ ಒಂದು ತಂಪ ಮರದ ನೆರಳಿನಲ್ಲಿ ಅವುಗಳನ್ನ ಕಟ್ಟಿ ಬಿಡುವಂತಹ ವ್ಯವಸ್ಥೆ, ಮತ್ತೆ ಆ ಕಟ್ಟದಂತಹ ಜಾಗದಲ್ಲೇ ಒಂದಿಷ್ಟು ಒಳ್ಳೆ ಮೇವು. ನೀರಿನ ಲಭ್ಯತೆ, ನೀರನ್ನ ನಾನು ಮತ್ತೆ ಪದೇ ಪದೇ ಹೇಳ್ತೀನಿ, ನೀರು ಬೇಸಿಗೆಯಲ್ಲಿ ಬಹಳ ಮುಖ್ಯ. ನೀರನ್ನ ಹೆಚ್ಚಾಗಿ ಸೇವಿಸ್ತೇವೆ ಆಹಾರಕ್ಕಿಂತ, ಯಾಕೆಂದ್ರೆ ವಾತಾವರಣ ದೇಹದ ಶಾಖವನ್ನ ಅವು ಕಡಿಮೆ ಮಾಡ್ಕೋಬೇಕು. ಸೊ ನೀರು ಬೇಕು, ಹೆಚ್ಚು ನೀರಿನ ಲಭ್ಯತೆ ಬೇಸಿಗೆಯಲ್ಲಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಶುದ್ಧವಾದಂತ ತಣ್ಣನೆಯ ನೀರು ಅವುಗಳಿಗೆ ಯಾವಾಗಲೂ ಸಿಗೋ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡಬೇಕು. ಹೇಳಕ್ಕೆ ಇಷ್ಟಪಡ್ತೀರಿ ಸರ್, ಕೊನೆಗೆ ಬೇಸಿಗೆಯಲ್ಲಿ ನಮ್ಮ ಜಾನುವಾರು ಸಾಕಾಣಿಕೆದಾರರು ಏನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಬೇಕು, ಜೊತೆಗೆ ತಮ್ಮ ಒಂದು ಪ್ರಾಣಿ ಸಂಪತ್ತನ್ನ ದಕ್ಷ ರೀತಿಯಲ್ಲಿ ಕಾಪಾಡ್ಕೋಬೇಕಪ್ಪ ಅಂತಂದ್ರೆ ನಿಮ್ಮ ಕಿವಿ ಮಾತು. ನಾ ಈಗಾಗಲೇ ಹೇಳಿದೆ, ನಮ್ಮ ಈ ಭಾಗದಲ್ಲೆಲ್ಲ ಮನೆಗಳು ತುಂಬಾ ಎತ್ತರದಲ್ಲಿ ಇರ್ತವೆ, ಗಾಳಿ ಸರಾಗುವಾಗ ಆಡುತ್ತೆ. ಹಿಂದಿನ ಮನೆಗಳನ್ನ ನಾವು ನೋಡ್ತಾ ಇದ್ರೆ ಹೊಸ್ತಾ ಕಟ್ಟೋದನ್ನ ಅದನ್ನೆಲ್ಲ ನಾವು ಕಳ್ಕೊಳ್ತಾ ಬರ್ತಿದೀವಿ. ಹೇಗೆ ಹಿಂದಿನವರ ಒಂದು ಯೋಚನೆ ಇತ್ತು ಈ ಭಾಗಕ್ಕೆ ನಾವು ಹೇಗೆ ಸುಲಭವಾಗಿ ಹೊಂದ್ಕೊಳ್ಬಹುದಿತ್ತು, ಹಾಗೆ ದನಗಳನ್ನ ಸಾಕಬೇಕಾದ್ರೂ ಸಹ ಗಾಳಿ ಬೆಳಕಿರ್ತಕ್ಕಂಥ ಸಂದರ್ಭ ರೀತಿಯಲ್ಲಿ ಅವುಗಳನ್ನು ಸರಿಯಾಗಿ ಒಂದು ಒಳ್ಳೆ ವ್ಯವಸ್ಥಿತವಾದಂಥ ಸ್ವಚ್ಛವಾದಂಥ ಜಾಗದಲ್ಲಿ ಕಟ್ಟಿ ಹಾಕಿ ಅವುಗಳನ್ನು ನಮಗೆ ಹೇಗೆ ನೀರು ಮುಖ್ಯನೋ ಬೇಸಿಗೆಯಲ್ಲಿ ಅವುಗಳಿಗೂ ಹೆಚ್ಚು ನೀರನ್ನು ಕೊಡಿ. ಆಹಾರ ಅವುಗಳ ಉತ್ಪಾದನೆಯ ದೃಷ್ಟಿಯಿಂದ ಸಂತಾನೋತ್ಪತ್ತಿಯ ದೃಷ್ಟಿಯಿಂದ ಉತ್ತಮ ಸಮತೋಲನ ಆಹಾರವನ್ನು ಕೊಡೋದ್ರ ಕಡೆ ಗಮನ ಕೊಡಿ. ಹಾಗೆಯೇ ಯಾವಾಗಲೂ ಪಶುವೈದ್ಯರ ಜೊತೆಯಲ್ಲಿ ಸಂಪರ್ಕದಲ್ಲಿರಿ, ಅವರ ಮಾರ್ಗದರ್ಶನವನ್ನು ತಗೊಳ್ಳಿ. ಮುಂದಿನ ಹಂಗಾಮಲ್ಲಿ ಬೇಕಾದಂತಹ ಸಿದ್ಧತೆಗಳನ್ನು ಈಗಲೇ ಮಾಡ್ಕೊಳ್ಳಿ. ಲಸಿಕೆಗಳ ಬಗ್ಗೆನೂ ಕೇಳಿ ತಿಳಿಯಿರಿ. ಲಸಿಕೆಗಳನ್ನು ಹಾಕೋದಕ್ಕೆ ಮುಂಚಿತವಾಗಿ ಯಾವಾಗಲೂ ಈ ಜಂತುನಾಶಕ ಔಷಧಿಗಳನ್ನು ಹಾಕಿ ಅಂತ ಹೇಳ್ತಾ, ಈ ಬೇಸಿಗೆ ನಮ್ಮ ಭಾಗದಲ್ಲಿ ಹೈನುಗಾರರಿಗೂ ಮತ್ತು ಇತರೆ ಪಶುಪಾಲಕರಿಗೂ ಸಹ ಒಳ್ಳೆಯ ರೀತಿಯಲ್ಲಿ ಸಹಜವಾಗಿ ಸಾಗಲಿ, ಯಾವುದೇ ತೊಂದರೆಗಳಾಗದೇ ಇರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ. ಒಳ್ಳೆಯದು ಸರ್, ಬಹಳಷ್ಟು ಮುಖ್ಯವಾದಂಥ ಒಂದು ವಿಷಯವನ್ನು ನಮ್ಮ ರೈತಾಪಿ ಜನರಿಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ಬೇಸಿಗೆ ಸಮಯದಲ್ಲಿ ನಾವು ಬುದ್ಧಿವಂತ ಜನರು ಮನುಷ್ಯರೇ ಬಹಳಷ್ಟು ಒದ್ದಾಟವನ್ನು ಮಾಡ್ತಿರ್ತೀವಿ, ಪಿಕ್ಲಾಟಕ್ಕೆ ನಾವು ಸಿಲುಕ್ತಿರ್ತೀವಿ, ಉಸಿರುಗಟ್ಟಂಥ ಒಂದು ವಾತಾವರಣದಲ್ಲಿ ನಾವೇನೇನೋ ಸುರಕ್ಷತಾ ಕ್ರಮಗಳನ್ನು ನಾವು ಕೈಗೊಳ್ತಿರ್ತೀವಿ. ಮುಖ್ಯವಾಗಿ ಪ್ರಾಣಿಗಳು ನಮಗೆ ಆದಾಯವನ್ನು ತಂದುಕೊಡುವಂತಹ ಒಂದು ಮೂಲವಾಗಿರೋದ್ರಿಂದ ಅವುಗಳ ಒಂದು ಆರೋಗ್ಯ ಕಾಳಜಿ ನಾವು ಪ್ರತಿಯೊಂದು ಹಂತದಲ್ಲಿ ಗಮನಿಸಬೇಕಾಗ್ತದೆ. ಮುಖ್ಯವಾಗಿ ತಾವು ಹೇಳಿದ ಪ್ರಕಾರ ಬೇಸಿಗೆಯಲ್ಲಿ ಅದು ಜಂತುನಾಶಕ ಆಗಿರ್ಬೋದು, ಪೌಷ್ಟಿಕ ಆಹಾರ ಆಗಿರ್ಬೋದು, ಜೊತೆಗೆ ನೀರಿನ ಪೂರೈಕೆ ಆಗಿರ್ಬೋದು, ಕೊಟ್ಟಿಗೆಯ ಒಂದು ನಿರ್ವಹಣೆಗಳಾಗಿರ್ಬೋದು, ಹೀಗೆ ಹಲವಾರು ವಿಚಾರಗಳನ್ನು ರೈತ ಬಾಂಧವರು ಗಮನದಲ್ಲಿಟ್ಟುಕೊಂಡು ಮಾಹಿತಿಯನ್ನು ಪಡೆದುಕೊಂಡು ತಜ್ಞರ ಸಲಹೆಯನ್ನು ಪಡೆಯುವುದರ ಮೂಲಕ ಬೇಸಿಗೆಯಲ್ಲಿ ಮುಖ್ಯವಾಗಿ ಯಾವುದೇ ಸಂದರ್ಭದಲ್ಲಿ ಜಾನುವಾರುಗಳ ಕಾಳಜಿಗೆ ಹೆಚ್ಚಿನ ಗಮನವನ್ನು ಕೊಡಲಿ ಅಂತ ಹೇಳ್ತಾ ಮಾಹಿತಿಗಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬೇಸಿಗೆಯಲ್ಲಿ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಬಿಕೆ ರಮೇಶ್ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಕೃಷಿ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ. ಭತ್ತ ಸೋನ್ 2,129 2,279, ಒಣಕಡಲೆ 3,525 ರೂಪಾಯಿಂದ 5,589, ತೊಗರಿ 6,306 ರೂಪಾಯಿಯಿಂದ 6,969 ರೂಪಾಯಿ, ಬಿಳಿ ತೊಗರಿ 6,390 ರೂಪಾಯಿಯಿಂದ 7,059 ರೂಪಾಯಿ, ಶೇಂಗಾ 3,385 ರೂಪಾಯಿಯಿಂದ 6,899 ರೂಪಾಯಿ, ಅಲಸಂದಿ 6,275 ರೂಪಾಯಿಯಿಂದ 6,561 ರೂಪಾಯಿ, ಹತ್ತಿ ಹೈಬ್ರಿಡ್ 6,000 ರೂಪಾಯಿಯಿಂದ 7,865 ರೂಪಾಯಿ. ಇದುವರೆಗೆ ಕೃಷಿ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನು ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಕೇಳಿದ್ರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ಮಾತನಾಡುತ್ತಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನಿವೃತ್ತ ಮುಖ್ಯ ಪ್ರಬಂಧಕರಾದ ರಂಗನಾಥ್ ನುಲಿಕರ್. ಭಾರತೀಯರು ಆಭರಣ ಪ್ರಿಯರು ಎಂಬುದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಭಾರತದಲ್ಲಿ ಚಿನ್ನ ಬಹಳ ಹಿಂದಿನಿಂದಲೂ ಸಂಪತ್ತು, ಸಂಪ್ರದಾಯ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯ ಸಂಕೇತವಾಗಿದೆ. ಚಿನ್ನದ ಆಭರಣಗಳ ಧರಿಸುವಿಕೆಯು ಸಮಾಜದಲ್ಲಿ ಸ್ಥಾನಮಾನ ಮತ್ತು ಆರ್ಥಿಕ ಸ್ಥಿರತೆಯ ದ್ಯೋತಕ ಅಂತಲೇ ಪರಿಗಣಿಸಲಾಗುತ್ತದೆ. ಮದುವೆ ಸೇರಿದಂತೆ ಕುಟುಂಬದ ಯಾವುದೇ ಪ್ರಮುಖ ಕಾರ್ಯಕ್ರಮದಲ್ಲಿ ಚಿನ್ನವನ್ನು ಖರೀದಿ ಮಾಡಿಯೇ ಮಾಡುತ್ತಾರೆ. ಇಡೀ ವಿಶ್ವದಲ್ಲೇ ಚಿನ್ನಕ್ಕೆ ಅತಿ ದೊಡ್ಡ ಗ್ರಾಹಕ ಭಾರತ ದೇಶ. ಸಂಪತ್ತನ್ನು ಬಂಗಾರದ ರೂಪದಲ್ಲಿ ಕಾಯ್ದುಕೊಂಡು ಇಡುವ ವಿಧಾನ ತುಂಬಾ ಜನಪ್ರಿಯವಾದ ವಿಧಾನ. ಭಾರತ ದೇಶವು ಅತಿ ಹೆಚ್ಚು ಬಂಗಾರವನ್ನು ಆಮದಿ ಮಾಡಿಕೊಳ್ಳುವ ದೇಶವಾಗಿದೆ. ಲಭ್ಯವಿರುವ ಅಂಕಿ ಅಂಶಗಳ ಪ್ರಕಾರ ಭಾರತವು ಕಳೆದ 5 ವರ್ಷಗಳಲ್ಲಿ ಆಮದು ಮಾಡಿಕೊಂಡ ಚಿನ್ನದ ವಿವರಗಳು ಈ ರೀತಿಯಾಗಿವೆ. 2022ರಲ್ಲಿ 3,441 ಬಿಲಿಯನ್ ರೂಪಾಯಿಗಳಷ್ಟು ಚಿನ್ನವನ್ನು ಭಾರತ ದೇಶವು ಆಮದು ಮಾಡಿಕೊಂಡಿತು. 2023ರಲ್ಲಿ 2,805 ಬಿಲಿಯನ್ ರೂಪಾಯಿಗಳು ಮತ್ತು 2024ರಲ್ಲಿ 3,773 ಬಿಲಿಯನ್ ರೂಪಾಯಿಗಳು. ಈ ರೀತಿಯಾಗಿ ಭಾರತ ದೇಶವು ಚಿನ್ನದವನ್ನು ಆಮದು ಮಾಡಿಕೊಂಡಿದೆ. ಚಿನ್ನವನ್ನು ಕೊಂಡಂತೆಲ್ಲ ಶೇಖರಣೆಯಾಗುತ್ತಲೇ ಇರುತ್ತದೆ. ಹೀಗೆ ನಿಷ್ಕ್ರಿಯವಾಗಿ ಬಳಕೆಯಾಗದ ಚಿನ್ನವು ಅನುತ್ಪಾದಕ ಆಸ್ತಿಯಾಗುತ್ತದೆ. ಈ ಹಿಂದೆ ಜಾರಿಯಲ್ಲಿದ್ದ ಚಿನ್ನದ ಠೇವಣಿ ಯೋಜನೆ 1999 ಮತ್ತು ಗೋಲ್ಡ್ ಮೆಟಲ್ ಲೋನ್ 1998 ಪರಿಷ್ಕರಿಸಿ 2015-16 ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವು ಚಿನ್ನದ ನಗದೀಕರಣ ಯೋಜನೆಯನ್ನು ರೂಪಿಸಿತು. ಬ್ಯಾಂಕ್ ಲಾಕರ್ಗಳಲ್ಲಿ ಅಥವಾ ಮನೆಗಳಲ್ಲಿ ಚಿನ್ನವನ್ನು ಇಡುವುದರಿಂದ ಏನೂ ಪ್ರಯೋಜನವಿಲ್ಲ. ಚಿನ್ನದ ಆಭರಣ ಅಥವಾ ಗಟ್ಟಿಗಳನ್ನು ಒಂದು ವೇಳೆ ಬ್ಯಾಂಕ್ ಲಾಕರ್ಗಳಲ್ಲಿ ಸಂಗ್ರಹಿಸಿದರೆ ಅದಕ್ಕಾಗಿ ಗ್ರಾಹಕರೇ ಹೆಚ್ಚುವರಿ ಹಣ ಪಾವತಿಸಬೇಕು. ಆದರೆ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಮೂಲಕ ನಿಮ್ಮ ಚಿನ್ನದ ಠೇವಣಿ ಮೂಲಕ ಬಡ್ಡಿ ರೂಪದಲ್ಲಿ ಆದಾಯ ಪಡೆಯಬಹುದು. ಭಾರತ ಸರ್ಕಾರವು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅನ್ನು ಸೆಪ್ಟೆಂಬರ್ 2015 ಘೋಷಿಸಿತು. ಚಿನ್ನವು ಬ್ಯಾಂಕುಗಳ ಲಾಕರ್ಗಳಲ್ಲಿ, ಮನೆಗಳಲ್ಲಿ, ದೇವಾಲಯಗಳಲ್ಲಿ ಅನುತ್ಪಾದಕ ಆಸ್ತಿಯಾಗಿ ಬಳಕೆಯಾಗದೇ ಸಂಗ್ರಹವಾಗುವುದನ್ನು ತಪ್ಪಿಸಲು ಮತ್ತು ಇಂತಹ ಚಿನ್ನವು ಬಂಡವಾಳೀಕರಿಸಲು ಅನುಕೂಲವಾಗುವಂತೆ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅನ್ನು ಜಾರಿಗೆ ತರಲಾಯಿತು. ಮನೆಯಲ್ಲಿ ಮತ್ತು ಬ್ಯಾಂಕ್ ಲಾಕರ್ಗಳಲ್ಲಿ ಇಟ್ಟ ಬಂಗಾರವು ಯಾವುದೇ ಆದಾಯವನ್ನು ತರುವುದಿಲ್ಲ. ಒಂದು ವೇಳೆ ಮಾರುಕಟ್ಟೆ ಬೆಲೆಯಲ್ಲಿ ಹೆಚ್ಚಳವಾದರೆ ಆಗ ಮಾತ್ರ ನಿಮ್ಮಲ್ಲಿರುವ ಚಿನ್ನದ ಬೆಲೆ ಹೆಚ್ಚಾಗಬಹುದು. ಆದರೆ ಚಿನ್ನವನ್ನು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ನಲ್ಲಿ ಠೇವಣಿಯಾಗಿಟ್ಟಾಗ ಮಾರುಕಟ್ಟೆಯ ಬೆಲೆಯ ಹೆಚ್ಚಳದ ಜೊತೆಗೆ ಬಡ್ಡಿಯೂ ಬರುತ್ತದೆ. ದೇಶೀಯವಾಗಿರುವ ಲಭ್ಯವಿರುವ ಚಿನ್ನವನ್ನು ಮಾರುಕಟ್ಟೆಗೆ ಮತ್ತೆ ಹರಿಸುವುದು ಇದರ ಉದ್ದೇಶವಾಗಿದೆ. ಚಿನ್ನದ ಮಾರುಕಟ್ಟೆಯು ಅದರ ಮೇಲೆಯೂ ಸಕಾರಾತ್ಮಕ ಹಿಡಿತ ಸಾಧಿಸುವುದು ಇದರ ಉದ್ದೇಶವಾಗಿದೆ. ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನ ಒಂದೇ ಸ್ಥಳದಲ್ಲಿ ಸ್ಥಿರವಾಗಿ ನಿಲ್ಲದೆ ಚಿನ್ನದ ಚಲಾವಣೆಯನ್ನು ಹೆಚ್ಚು ಮಾಡಿ ಭಾರತೀಯ ಆಭರಣ ಉದ್ಯಮವು ಮತ್ತಷ್ಟು ಉತ್ತೇಜನಗೊಳ್ಳಲು ಸಹಾಯ ಮಾಡುತ್ತದೆ. ಚಿನ್ನದ ಪ್ರಾಮುಖ್ಯತೆಯ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಜಾರಿ ಮಾಡಿದ್ದು ರೂಪರೇಷೆಗಳ ಬಗ್ಗೆ ಸ್ಪಷ್ಟವಾದ ವಿವರಣೆ ನೀಡಿದೆ. ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ನಲ್ಲಿ ಹೂಡಿಕೆಗೂ ಮುನ್ನ ನಿಮ್ಮ ಬಳಿ ಇರುವ ಚಿನ್ನವನ್ನು ಪರೀಕ್ಷೆಗೆ ಒಡ್ಡಬೇಕಾಗುತ್ತದೆ. ಸರ್ಕಾರ ಸೂಚಿಸಿದ ಚಿನ್ನ ಶುದ್ಧತೆ ಕೇಂದ್ರಗಳಲ್ಲಿ ಚಿನ್ನವನ್ನು ಪರೀಕ್ಷಿಸಿದ ಬಳಿಕವೇ ಬ್ಯಾಂಕುಗಳು ಚಿನ್ನವನ್ನು ಠೇವಣಿ ಇಟ್ಟುಕೊಳ್ಳಲು ಒಪ್ಪಿಗೆ ನೀಡುತ್ತವೆ. ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ BIS ಕೇಂದ್ರದಲ್ಲಿ ಪರೀಕ್ಷಿಸಲಾಗುತ್ತದೆ. ಎಲ್ಲಾ ವಾಣಿಜ್ಯ ಬ್ಯಾಂಕುಗಳಲ್ಲಿ ಚಿನ್ನವನ್ನು ಠೇವಣಿ ಇಡುವ ಸೌಲಭ್ಯ ಇದೆ. KYC ನಿಯಮಗಳು ಅನ್ವಯಿಸುತ್ತವೆ. ಚಿನ್ನವನ್ನು ಬ್ಯಾಂಕಿನಲ್ಲಿ ಜಮೆ ಮಾಡುವ ಮುನ್ನ ಖಾತೆಯನ್ನು ಹೊಂದಿರಬೇಕು. ಕನಿಷ್ಠ ಠೇವಣಿಯಾಗಿ 1 ದಿನಕ್ಕೆ 10 ಗ್ರಾಂ ಚಿನ್ನವನ್ನು ಇಡಬೇಕಾಗಿರುತ್ತದೆ. ಇಲ್ಲಿ ಚಿನ್ನ ಅಂದರೆ ಗಟ್ಟಿ ಚಿನ್ನ, ನಾಣ್ಯ ಮತ್ತು ಆಭರಣಗಳು ಮಾತ್ರ. ಹರಳು ಮತ್ತು ವಜ್ರಗಳನ್ನು ಉಳ್ಳ ಒಡವೆಗಳನ್ನು ಈ ಯೋಜನೆಯಲ್ಲಿ ಠೇವಣಿಯಾಗಿ ಇಟ್ಟುಕೊಳ್ಳಲಾಗುವುದಿಲ್ಲ. ಈ ಯೋಜನೆಯ ಅಡಿಯಲ್ಲಿ ಠೇವಣಿ ಇಡಲು ಗರಿಷ್ಠ ಮಿತಿ ಎಂಬುದು ಇಲ್ಲವೇ ಇಲ್ಲ. ಅವಧಿ ಮುಗಿದ ನಂತರ ಚಿನ್ನವನ್ನು ಬ್ಯಾಂಕಿನಿಂದ ಹಿಂಪಡೆಯುವ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಚಿನ್ನಕ್ಕೆ ಯಾವ ಬೆಲೆ ಇದೆ ಎಂಬುದರ ಆಧಾರದ ಮೇಲೆ ನಿಗದಿಯಾಗುತ್ತದೆ. ಬಡ್ಡಿ ಎಣ್ಣಿ ಹಣದ ರೂಪದಲ್ಲಿ ಮರುಪಾವತಿ ಮಾಡಲಾಗುವುದು ಅಥವಾ ಚಿನ್ನದ ರೂಪದಲ್ಲಿಯೂ ಪಡೆಯಬಹುದು. ಇದನ್ನು ಗ್ರಾಹಕರು ಚಿನ್ನವನ್ನು ಠೇವಣಿ ಇಡುವಾಗಲೇ ನಿರ್ಧರಿಸಬೇಕು, ನಂತರ ಬದಲಾಯಿಸಲಾಗುವುದಿಲ್ಲ. ಈ ಯೋಜನೆಯಲ್ಲಿ ಬ್ಯಾಂಕುಗಳಲ್ಲಿ 3 ವಿಧಗಳಲ್ಲಿ ಚಿನ್ನವನ್ನು ಠೇವಣಿ ಇಡಬಹುದು. 1 ವರ್ಷದಿಂದ 3 ವರ್ಷದ ಅವಧಿಗೆ ಅಲ್ಪಾವಧಿ ಠೇವಣಿ, 5 ರಿಂದ 7 ವರ್ಷಗಳ ಅವಧಿಗೆ ಮಧ್ಯಮ